ಈಗಾಗಲೇ ಹೇಳಿದಂಗೆ ನಮ್ಮ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನೀರು ಮತ್ತು ಮಣ್ಣು ಅದರ ಸಂರಕ್ಷಣೆಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನಬಾರ್ಡ್ ನಮ್ಮ ಸಂಪರ್ಕಕ್ಕೆ ಬರುತ್ತೆ. ನಬಾರ್ಡ್ ಯೋಜನೆಗಳನ್ನು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡೋ ಸಂದರ್ಭದಲ್ಲಿ ಮೊದಲನೇದಾಗಿ ಸ್ವಸಹಾಯ ಸಂಘಗಳ ರಚನೆ, ಆಮೇಲೆ ರೈತಕೂಟಗಳ ರಚನೆ, ಅನಂತರ ಜಲಾನಯನ ಅಭಿವೃದ್ಧಿ ಯೋಜನೆಗಳು. ಆ ಜಲಾನಯನ ಅಭಿವೃದ್ಧಿ ಯೋಜನೆಗಳ ಆದಂಥ ಜಾಗಗಳಲ್ಲಿ ನಾವು ರೈತರುಗಳನ್ನು ಒಗ್ಗೂಡಿಸಿ ರೈತರದೇ ಒಂದು ಸಂಸ್ಥೆಯನ್ನು ಕಟ್ಟಬೇಕಂತೇಳಿ ಏನು ನಬಾರ್ಡ್ನ ಒಂದು ಕೇಂದ್ರ ಸರ್ಕಾರದ ಪರಿಕಲ್ಪನೆ, ಒಂದು ಹೊಸ ಪರಿಕಲ್ಪನೆ, ಅದನ್ನು ನಬಾರ್ಡ್ ಮುಖಾಂತರ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಅವರ ಆದೇಶದ ಮೇರೆಗೆ ಪ್ರಾರಂಭ ಮಾಡಿದ್ವಿ 2015-16 ಇಸ್ವಿಯಿಂದ. ಹೇಳಿ ಸರ್, ರೈತ ಉತ್ಪಾದಕ ಸಂಸ್ಥೆಗಳ ರಚನೆ, ಅದರ ಸ್ವರೂಪ, ಅದಕ್ಕಿರುವಂತಹ ಮೌಲ್ಯ. ಸರ್, ರೈತ ಉತ್ಪಾದಕರ ಸಂಸ್ಥೆಗಳು ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಪರಿಕಲ್ಪನೆ. ನಾವು ಈಗಾಗಲೇ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದಾಗ ಅನಂತರ ನಮಗೆ ಈಗಾಗಲೇ ನಮ್ಮ ಹಳ್ಳಿಗಳಲ್ಲಿ ಸಹಕಾರ ಕಾಯ್ದೆ ಅಡಿಯಲ್ಲಿ ಅನೇಕ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಅದನ್ನು ಮೀರಿ ನಮಗಿನ್ನು ರೈತರನ್ನು ಮತ್ತು ಮುಖ್ಯವಾಗಿ ನಮ್ಮ ದೇಶ ಕೃಷಿ ಆಧಾರಿತ ದೇಶ, ಹೆಚ್ಚಾಗಿ ಕೃಷಿ ಮಾಡ್ತಕ್ಕಂಥದ್ದು, ಕೃಷಿ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ಬರೋಂಥದ್ದು ಗ್ರಾಮೀಣ ಪ್ರದೇಶ. ಗ್ರಾಮೀಣ ಪ್ರದೇಶದಲ್ಲಿ ಇದುವರೆಗೂ ನಮ್ಮ ದೇಶ ಏನಾಗುತ್ತೆ, ಗ್ರಾಮೀಣ ಪ್ರದೇಶದ ರೈತರು ಕೃಷಿ ಮಾಡೋದಷ್ಟೇ ನೋಡ್ತಾರೆ, ಉತ್ಪಾದನೆ ಮಾಡೋದಷ್ಟನ್ನು ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ಯೂನಿವರ್ಸಿಟಿಗಳಾಗಿರ್ಬೋದು ಇದುವರೆಗೂ ರೈತರಿಗೆ ಹೇಳ್ಕೊಟ್ಟಿದ್ದನ್ನು ಉತ್ಪಾದನೆ ಮಾಡುವಂಥ. ಅದನ್ನು ಮಾರುಕಟ್ಟೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಇದುವರೆಗೂ ಯಾರೂ ಕೂಡ ಅವರಿಗೆ ಹೇಳ್ಕೊಟ್ಟಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ರೈತರಿಗೆ ಮತ್ತು ಇದು ಒಂದು ಹೊಸ ಒಂದು ಎಲ್ಲರಿಗೂ ಗೊತ್ತಿರೋಗೆ ಕೃಷಿ ಲಾಭದಾಯಕ ಅಲ್ಲ, ಅದರಿಂದ ನಮಗೆ ಲಾಭ ಸಿಗಲ್ಲ ಅಂತ ನಮಗೆ ಅರ್ಥ ಮಾಡ್ಕೋಬೇಕು. ನಾವು ಇಡೀ ಒಂದು 140 ಕೋಟಿ ಜನಸಂಖ್ಯೆ ಇರುವಂಥ ದೇಶದಲ್ಲಿ ಅಷ್ಟು ಜನಕ್ಕೆ ನಾವು ಆಹಾರ ಒದಗಿಸೋಕ್ಕೆ ಸಾಧ್ಯ ಆಗಿರೋಂಥದ್ದು ನಮ್ಮ ಗ್ರಾಮೀಣ ಭಾಗದ ಕೃಷಿ ಕ್ಷೇತ್ರದಿಂದ. ಇಂಥ ಒಂದು ದೊಡ್ಡ ಜನಕ್ಕೆ ನಾವು ಆಹಾರ ಒದಗಿಸ್ತಾ ಇದ್ದೀವಿ ಅಂತ ಹೇಳಿದರೆ ಅವರಿಗೆ ಊಟ ಕೊಡುವ ಸಂದರ್ಭದಲ್ಲಿ ಆ ಏನು ಉತ್ಪಾದನೆ ಆಗುತ್ತೆ ಅದಕ್ಕೆ ಬೆಲೆ ಸಿಗಲೇಬೇಕು. ಆ ಬೆಲೆ ಸಿಗಬೇಕು ಅಂದಾಗ ರೈತರಿಗೆ ಅದು ನಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ, ಲಾಭ ಆಗಲೇಬೇಕು. ಬಟ್ ಯಾಕೆ ಲಾಭ ಆಗ್ತಾ ಇಲ್ಲ ಅಂತೇಳಿ ನಾವು ನೋಡೋಕೆ ಹೋದಾಗ ನಮಗೆ ಮುಖ್ಯವಾಗಿ ರೈತರು ಮಾರುಕಟ್ಟೆಯನ್ನು ತಲುಪಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದರಲ್ಲಿ ಯಾಕೆ ಸಾಧ್ಯ ಆಗ್ತಿಲ್ಲ, ಅನೇಕ ಹಂತಗಳಲ್ಲಿ, ಒಂದೆರಡು ಹಂತಗಳಲ್ಲಲ್ಲ, ಸುಮಾರು ಹಂತಗಳಲ್ಲಿ ಮಧ್ಯವರ್ತಿಗಳು ಮುಖ್ಯವಾಗಿ. ಒಂದು ಉದಾಹರಣೆ, ಒಂದು ಟೊಮೊಟೊ ಬೆಳೀತಾನೆ ರೈತ ಅಂತ ಹೇಳಿದರೆ ಅವ್ರು ಮಾರುಕಟ್ಟೆಗೆ ರೀಚ್ ಮಾಡಿಸೋ ಹೊತ್ತಿಗೆ 4-5 ಜನ ಮಧ್ಯವರ್ತಿಗಳು ಬಂದು ಹೋಗ್ತಾರೆ. ಅದನ್ನೇ 4-5 ಜನ ಮಧ್ಯವರ್ತಿಗಳು ಬರೋ ಬದಲು ಒಬ್ಬರಿಬ್ಬರು ಮಧ್ಯವರ್ತಿಗಳ ಮುಖಾಂತರ ನಾವು ಆ ಉತ್ಪಾದನೆಯನ್ನು ಮಾರುಕಟ್ಟೆಗೆ ಗ್ರಾಹಕರಿಗೆ ಯಾರು ಅದನ್ನು ಬಳಸ್ತಾರೆ ಕನ್ಸ್ಯೂಮ್ ಮಾಡ್ತಾರೆ ಅವರಿಗೆ ರೀಚ್ ಮಾಡಿಸಿದರೆ ಅವರಿಗೆ ತಲುಪಿಸಿದರೆ ಅದರ ಲಾಭ ಇನ್ನಷ್ಟು ರೈತನಿಗೆ ಸಿಗುತ್ತೆ ಅಂತ. ಅದನ್ನು ಈಗಿನ ಒಂದು ನಮ್ಮ ಭಾರತದ ಕೃಷಿ ಕ್ಷೇತ್ರ ಅಥವಾ ನಮ್ಮ ಏನು ಅದನ್ನು ನೋಡಿದರೆ ಎಲ್ಲ ನಮ್ಮದು ಸಣ್ಣ ಹಿಡುವಳಿದಾರರು, ಸಣ್ಣ ಸಣ್ಣ ರೈತರು, ಒಂದು ಮ್ಯಾಕ್ಸಿಮಮ್ ಅಂದರೆ 1 ಎಕ್ಟ್ರೋ 2 ಎಕ್ಟ್ರೋ ಇರ್ತಕ್ಕಂಥ ಅತಿ ಸಣ್ಣ ರೈತರುಗಳು ಈ ಮಾರುಕಟ್ಟೆಯನ್ನು ತಲುಪಿಸೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕೊಡಬೇಕು ಎಂಬ ಉದ್ದೇಶಕ್ಕೋಸ್ಕರ ಬಂದಂಥದ್ದು ರೈತ ಉತ್ಪಾದಕರ ಕಂಪನಿಯ ಒಂದು ಹೊಸ ಮಾದರಿ. ನೀವು ರಚನೆಗಳನ್ನು ಮಾಡಿದರೆ ರೈತ ಉತ್ಪಾದಕ ಸಂಸ್ಥೆಗಳದ್ದು ಮಾಡಿದರೆ ಯಾವ್ಯಾವ ಥರ ರೈತ ಉತ್ಪಾದಕ ಸಂಸ್ಥೆಗಳ ರಚನೆಯಲ್ಲಿ ತಾವು ಇನ್ವಾಲ್ವ್ ಆಗಿದ್ದೀರಿ? ಮುಖ್ಯವಾಗಿ ನಮ್ಮ ಸಂಸ್ಥೆ ಈಗಾಗಲೇ ಹೇಳಿದಂಗೆ ಜಲಾನಯನ ಯೋಜನೆನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಬಾರ್ಡ್ ನಮಗೆ ಒಂದು ಆದೇಶವನ್ನು ಕೊಡುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊದಲನೇ ಹಂತದಲ್ಲಿ ಒಂದು 3 ರೈತ ಉತ್ಪಾದಕರ ಕಂಪನಿಗಳನ್ನು ರಚನೆ ಮಾಡಿ ಅಂತ 2015-16 ಇಸ್ವಿಯಲ್ಲಿ. ಅಲ್ಲಿಂದ ನಮ್ಮದು ಈ ಕಲ್ಪನೆ ಬಗ್ಗೆ ನಮ್ಮ ಪ್ರಯತ್ನ ಪ್ರಾರಂಭ ಆಗುತ್ತೆ. ನಾವು ಮೊದಲೇ 2015-16 ಇಸ್ವಿಯಲ್ಲಿ 3 ರೈತ ಉತ್ಪಾದಕ ಕಂಪನಿ, ಮತ್ತು ಅದು 2 ವರ್ಷ ಹೀಗೆ ಬರ್ತಾ ಬರ್ತಾ ನಾವೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 25 ರೈತ ಉತ್ಪಾದಕ ಕಂಪನಿಗಳನ್ನು ನಾವು ರಚನೆ ಮಾಡಿ. ಯಾವ್ಯಾವ ರೀತಿಯ ರೈತ ಉತ್ಪಾದಕ ಕಂಪನಿಗಳಿದ್ದಾವೆ? ರೈತ ಉತ್ಪಾದಕರ ಕಂಪನಿ ಅಂತ ಹೇಳಿದ್ರೆ ಯಾರು ಪ್ರಾಥಮಿಕ ಉತ್ಪಾದನೆ ಮಾಡ್ತಾರೆ, ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ಹೈನುಗಾರಿಕೆಗೆ ಸಂಬಂಧಪಟ್ಟಂಗಿರ್ಬೋದು, ಜೇನು ಸಾಕಾಣಿಕೆ ಸಂಬಂಧಪಟ್ಟಿರ್ಬೋದು, ಮತ್ತು ಹೈನುಗಾರಿಕೆ ಅಂತ ಬಂದರೆ ಈಗ ದೇಶೀಯ ತಳಿಗಳು ಸಂಬಂಧಪಟ್ಟಂಗೆ ಮಲೆನಾಡುಗಿಡ್ಡ ಈ ಥರದ್ದು ರೈತ ಉತ್ಪಾದಕ ಕಂಪನಿಗೆ ಸಂಬಂಧಪಟ್ಟಂಥ ಇರ್ಬೋದು. ಆಮೇಲೆ ಕರಕುಶಲ ಕರ್ಮಿಗಳು ಮತ್ತು ನೂಲು ಉತ್ಪಾದಕರು ಏನು ಬರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಬಟ್ಟೆ ಕೈಮಗ್ಗಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡೋವಂಥವ್ರು ಯಾರಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಥ ರೈತ ಉತ್ಪಾದಕ ಕಂಪನಿಗಳನ್ನು ಸಹ ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಇದುವರೆಗೆ ಕೃಷಿಗೆ ಸಂಬಂಧಪಟ್ಟಂಗೆ, ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಮತ್ತು ಕೈಮಗ್ಗಕ್ಕೆ ಸಂಬಂಧಪಟ್ಟಂಥ ರೈತ ಉತ್ಪಾದಕ ಕಂಪನಿಗಳನ್ನು ರಚನೆ ಮಾಡಿದ್ದೀವಿ. ಶಿವಮೊಗ್ಗ ಮತ್ತು ಸುತ್ತ ಹಾವೇರಿ, ಚಿತ್ರದುರ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ. ಯಾವ ರೀತಿ ರಚನೆ ಮಾಡಿದ್ರಿ? ಈಗಾಗಲೇ ನಮಗೆ ಒಂದು ಮಾದರಿ, ಈಗ ಕೇಂದ್ರ ಸರ್ಕಾರ ಒಂದು ಮಾದರಿಯನ್ನು ಬಿಡುಗಡೆ ಮಾಡಿದೆ, ಅದಕ್ಕೆ ಒಂದು ಗೈಡ್ಲೈನ್ಸನ್ನು ಯಾವ ರೀತಿ ರಚನೆ ಮಾಡಬೇಕಂತ. ಅದು ಒಂದು ಕ್ಲಸ್ಟರ್ ಬೇಸ್ಡ್ ಅಂದರೆ ಹೇಗೆ ಅಂತ ಹೇಳಿದ್ರೆ, ಒಂದು ರೈತ ಉತ್ಪಾದನೆ ಕಂಪ್ನಿ ಅಂತ ಹೇಳಿದ್ರೆ ಯಾರು ಪ್ರಾಥಮಿಕ ಉತ್ಪಾದನೆ ಮಾಡ್ತಿದ್ದಾರೋ ರೈತರು ಅವ್ರನ್ನ ಒಳಗೊಂಡಂಥ ಒಂದು ಕಾನೂನಾತ್ಮಕ ಘಟಕ, ಅದು ಒಂದು ಸಂಸ್ಥೆ, ಅದನ್ನು ರಚನೆ ಮಾಡೋಂಥದ್ದು ನಮ್ಮ ದೇಶದ ಆ್ಯಕ್ಟ್, ಸಹಕಾರ ತತ್ವ ಇರ್ಬೋದು ಅಥವಾ ಕಾರ್ಪೊರೇಟ್ ಕಂಪನಿ ಆ್ಯಕ್ಟ್ ಅಂತ ಏನು ಕಳಿತೀವಿ, 1956 ಕಂಪನಿ ಆ್ಯಕ್ಟ್, ಅದನ್ನು 2013 ಇಸ್ವಿಯಲ್ಲಿ ಅದನ್ನು ಒಂದು ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಆ ಕಾಯ್ದೆಯನ್ನು ತಂದಿದ್ದಾರೆ. ಆ ಮಾದರಿಯಲ್ಲಿ ನಾವು ಕಂಪನಿ ಆ್ಯಕ್ಟಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು ಇದುವರೆಗೂ ರಚನೆ ಮಾಡ್ಕೊಳ್ತಾ ಬಂದಿದ್ದೇವೆ. ಆ ಕಂಪನಿ ಆ್ಯಕ್ಟ್ ಪ್ರಕಾರ ಕನಿಷ್ಠ ಒಂದು ಕ್ಲಸ್ಟರ್ ಒಂದು ಏರಿಯಾವನ್ನು ಅಂದರೆ ಒಂದು ಹೋಬಳಿ ಮಟ್ಟ ಸಂಬಂಧಪಟ್ಟಂಗೆ ಯಾವುದು ಅಲ್ಲಿ ಇರ್ತಕ್ಕಂಥ ಉತ್ಪನ್ನ ಯಾವುದಿದೆ, ಮುಖ್ಯವಾಗಿ ಕೃಷಿ ಬೆಳೆ ಇದೆಯಾ, ತೋಟಗಾರಿಕೆ ಬೆಳೆ ಇದೆಯಾ, ಹೈನುಗಾರಿಕೆ ಸಂಬಂಧಪಟ್ಟಿದೆ, ಆ ಥರದನ್ನು ಫಸ್ಟ್ ಗುರುತಿನ ಮಾಡೋವಂಥದ್ದು, ಅದಕ್ಕೆ ಒಂದು ಏರಿಯಾವನ್ನು ಗುರುತಿನ ಮಾಡೋವಂಥದ್ದು. ಆ ಏರಿಯಾದಲ್ಲಿ ಇರ್ತಕ್ಕಂಥ ರೈತರಿಗೆ ನಾವು ಅದು ಇದ್ರ ಬಗ್ಗೆ ಒಂದು ಹೊಸ ಪರಿಕಲ್ಪನೆ, ನೀವು ಬೆಳೆದ್ರೆ ಸಾಲದು, ಮಾರುಕಟ್ಟೆ ಮಾಡೋವಂಥದ್ದು ಕಲಿಬೇಕು, ಮಾರುಕಟ್ಟೆ ತಲುಪಬೇಕು, ಮತ್ತು ಅದನ್ನು ಮೌಲ್ಯವರ್ಧನೆ ಮಾಡಿ ಆ ಪದಾರ್ಥಗಳನ್ನು ಮಾರುಕಟ್ಟೆಗೆ ತಲುಪಿಸಿದರೆ ನಿಮಗೆ ಹೆಚ್ಚು ಲಾಭ ಆಗುತ್ತೆ ಎಂಬ ಒಂದು ಮಾಹಿತಿ ಕೊಟ್ಟು ನಾವು ರೈತ ಉತ್ಪಾದಕ ಕಂಪನಿಯನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇದು ರೈತ ಉತ್ಪಾದಕ ಕಂಪನಿ ಅಂದರೆ ಹೆಸರೇ ಹೇಳೋ ಹಾಗೆ ರೈತರು ಇದನ್ನು ನಡೆಸಬೇಕು ಅಂತ ಅಲ್ವಾ? ಅಂದರೆ ತಮಗನ್ಸುತ್ತಾ ರೈತರುಗಳು ಇದರ ಆಡಳಿತವನ್ನು ಚೆನ್ನಾಗಿ ನಿರ್ವಹಣೆ ಮಾಡಬಹುದು, ಲಾಭದಾಯಕವಾಗಿ ಇದನ್ನು ಮುನ್ನಡೆಸಬಹುದು ಅಂತ? ನೀವು ಹೇಳಿದ್ದು ಪ್ರಶ್ನೆ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನಾವು ಚಾಲೆಂಜು ಕೂಡ ನಾವು ಅದನ್ನು ಫೇಸ್ ಮಾಡಿದ್ದೀವಿ. ನಾನು ಈಗಾಗಲೇ ಹೇಳಿದಂಗೆ ರೈತರು ವ್ಯವಹಾರ ಮಾಡಿ ಗೊತ್ತಿಲ್ಲ, ರೈತರಿಗೆ ವ್ಯವಹಾರ ದೃಷ್ಟಿ ಕೆಲವೊಂದು ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ಏನು ಕರಿತೀವಿ ಅವ್ರು ಮಾತ್ರ ಅದನ್ನು ಬೆಳೆದು ಮಾರುಕಟ್ಟೆ ತೊಗೊಂಡೋಗಂತ, ಅವರೆಲ್ಲ ಈಗ ಕೃಷಿ ಲಾಭ ಅವ್ರು ಮಾಡ್ಕೊತಿದ್ದಾರೆ. ಯಾರು ಬರೀ ಬೆಳೀತಾರೆ ಅಲ್ಲಿ ಏನು ಯಾರಿಗೋ ಮಧ್ಯವರ್ತಿಗೆ ಮಾರಾಟ ಮಾಡ್ತಾರೆ, ಸ್ವಲ್ಪ ಹಣ ತೊಗೊಂತಾರೆ, ಅವರಿಗೆ ಮಾರುಕಟ್ಟೆ ತಲುಪೋದು ಕಷ್ಟ ಇದೆ. ಆ ಸಂದರ್ಭದಲ್ಲಿ ನಾವು ಸಾಕಷ್ಟು ಚಾಲೆಂಜನ್ನು ಅನುಭವಿಸಿದ್ವಿ ರೈತರಿಗೆ. ಫಸ್ಟ್ ಏ ನಮಗೆಲ್ಲ ಆಗುತ್ತೆ ಇದು, ನಮಗೆ ಮಾರಾಟ ಮಾಡೋಕ್ಕೆಲ್ಲ ಆಗುತ್ತೆ ಅಂತ. ಮುಖ್ಯವಾಗಿ ನಾನೊಂದು ಉದಾಹರಣೆ ಹೇಳೋದಾದರೆ, ನಾವು ಪ್ರಾರಂಭ ಮಾಡಿದ್ದೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ. ಶಿಕಾರಿಪುರದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೀತಾರೆ ಕೃಷಿ ಬೆಳೆಯಲ್ಲಿ. ಭತ್ತ ಅದಾದಮೇಲೆ ಮೆಕ್ಕೆಜೋಳ, ಆಮೇಲೆ ಅಡಿಕೆ. ಈಗ ಇತ್ತೀಚೆಗೆ ಅಡಿಕೆ ಜಾಸ್ತಿ ಬೆಳೀತಿದ್ದಾರೆ. ಭತ್ತಕ್ಕೆ ಆಲ್ರೆಡಿ ರೈಸ್ ಮಿಲ್ಗಳು ಎಸ್ಟಾಬ್ಲಿಷ್ ಆಗಿದೆ, ಅವರು ಕೊಂಡ್ಕೊತಾರೆ, ಅಕ್ಕಿ ಮಾಡಿ ಮಾರಾಟ ಮಾಡ್ತೀರಾ, ಅದು ಅಷ್ಟೇನು ಲಾಭದಾಯಕ ಆಗ್ತಾ ಇಲ್ಲ ಈಗ. ಅದಕ್ಕೆ ಆದರೆ ನೆಕ್ಸ್ಟ್ ಬಂದಿದ್ದಂಥದ್ದು ಮೆಕ್ಕೆಜೋಳ. ಮೆಕ್ಕೆಜೋಳನ ಸಾಕಷ್ಟು ಬೆಳೆದ್ರು ರೈತರು, ಬಟ್ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತಿರಲಿಲ್ಲ, ಲಾಭದಾಯಕ ಆಗ್ತಿರಲಿಲ್ಲ. ನಾನು ಅವಾಗ ಶಿಕಾರಿಪುರದಲ್ಲಿ ಇದನ್ನು ಯೋಜನೆ ಪ್ರಾರಂಭ ಮಾಡಿದಾಗ ಅದೇ ಸಮಯಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಅಲ್ಲಿ KMF ವತಿಯಿಂದ ಒಂದು ಪಶು ಆಹಾರ ಘಟಕ ಪ್ರಾರಂಭ ಆಗುತ್ತೆ ಶಿಕಾರಿಪುರದಲ್ಲಿ, ಸಂಡಾಂಬ ಹಳ್ಳಿಯಲ್ಲಿ. ಆ ಸಂಡ ಸುತ್ತಮುತ್ತ ನಾವು ರೈತ ಉತ್ಪಾದಕ ಕಂಪನಿ ರಚನೆ ಮಾಡಬೇಕಾಗಿತ್ತು. ನಾನು ಅವತ್ತೇ ಹೇಳಿದ್ದೆ, 2016 ಹೇಳಿದ್ದೆ, ನೋಡಿ ನೀವು ರೈತ ಉತ್ಪಾದಕ ಕಂಪನಿಯನ್ನು ನೀವೆಲ್ಲ ಸೇರಿ ಒಂದು ಸಂಘಟನೆ ಮಾಡಿದ್ರೆ, ಒಂದು ಕಾನೂನಾತ್ಮಕ ಘಟಕವನ್ನು, ಒಂದು ಸಂಸ್ಥೆಯನ್ನು ರಚನೆ ಮಾಡಿಕೊಂಡ್ರೆ ನೀವು ಬೆಳೀತೀರಾ, ಬೆಳೆದಂಥ ಉತ್ಪನ್ನಗಳನ್ನು ಇವತ್ತು ನೇರವಾಗಿ ನಿಮ್ಮೂರಲ್ಲೇ ಈಗ ಸದ್ಯ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ, ಅದಕ್ಕೆ ನೀವು ನೇರವಾಗಿ ಮಾರಾಟ, ಈಗ ಯಾರ ಮುಖಾಂತರ ಮಾರಾಟ ಮಾಡ್ತೀರಾ, ನೀವೇ ಅದಕ್ಕೆ ಮಾರಾಟ ಮಾಡ್ಬೋದು ಅಂತ ಹೇಳಿದ್ದೆ. ಇವತ್ತು ಅದು ಸಾಧ್ಯ ಆಗ್ತಾ ಇದೆ, ಸಾಧ್ಯ ಆಗಿದೆ ಕೂಡ. ನೇರವಾಗಿ ರೈತ ಉತ್ಪಾದಕರ ಕಂಪನಿಗಳು ಕಾನೂನಾತ್ಮಕವಾಗಿ ಅವ್ರು ಬೇಕಾದಂಥ ಎಲ್ಲ ಪರವಾನಿಗಳನ್ನು ಪಡೆದು ಆನ್ಲೈನಲ್ಲಿ ಮೆಕ್ಕೆಜೋಳನ ನಾವು ಸರಬರಾಜು ಮಾಡ್ತೀವಿ ಅಂತ ಬಿಡ್ ಹಾಕಿ, ಆ ಬಿಡ್ ಮುಖಾಂತರ ಇವತ್ತು ಮೆಕ್ಕೆಜೋಳನ ಸಾವಿರಾರು ಟನ್ನು, ನಾನು ಅದನ್ನ ಲೆಕ್ಕ ಅಂಶಗಳನ್ನು ಕೊಡ್ತೀನಿ, ಸಾವಿರಾರು ಟನ್ನನ್ನು ರೈತರು ನೇರವಾಗಿ ಕಂಪ್ನಿ ಮುಖಾಂತರ ಸರಬರಾಜು ಮಾಡಿ ಇವತ್ತು ಕಂಪ್ನಿಗೆ ಹಣ ತರಿಸ್ಕೊಂಡು ರೈತರಿಗೆ ಇನ್ ಟೈಮಲ್ಲಿ ಪೇಮೆಂಟ್ ಮಾಡ್ತಿದ್ದಾರೆ. ಇದರಿಂದ ಏನು ಸಾಧನೆ ಮಾಡೋಕ್ಕಾಯಿತು ಅಂತ ಹೇಳಿದ್ರೆ, ಇಷ್ಟೊಂದಿನ ಮಧ್ಯವರ್ತಿಗಳು ಅನೇಕ ಶೋಷಣೆ ಮಾಡ್ತಾಯಿದ್ರು, ಮುಖ್ಯವಾಗಿ ಮೆಕ್ಕೆಜೋಳ ಅಂತ ಬಂದಾಗ ಅದ್ರ ಕ್ವಾಲಿಟಿ, ನಿಮ್ಮ ಕ್ವಾಲಿಟಿ ಸರಿ ಇಲ್ಲ, ಮಾಯಿಶ್ಚರ್ ಇದೆ, ಫಂಗಸ್ ಇದೆ, ವೈಟ್ ಮಾರ್ಕ್ ಇದೆ, ಈ ಥರ ಎಲ್ಲ ಹೇಳ್ತಾ ಇದ್ರು. ಇವತ್ತು ರೈತರಿಗೆ ಅದೆಲ್ಲ ಗೊತ್ತಾಗಿದೆ, ಫಂಗಸ್ ಅಂದರೆ ಏನು, ವೈಟ್ ಮಾರ್ಕ್ ಅಂದರೆ ಏನು, ಮಾಯಿಶ್ಚರ್ ಎಷ್ಟಿರಬೇಕು, ಎಷ್ಟು ಪರ್ಸೆಂಟ್ ಫಂಗಸ್ ಇದ್ದರೆ ಏನು ರೇಟ್ ಸಿಗುತ್ತೆ, ಎಷ್ಟು ಪರ್ಸೆಂಟ್ ವೈಟ್ ಮಾರ್ಕ್ ಇದ್ದರೆ ಏನು ರೇಟ್ ಸಿಗುತ್ತೆ, ಎಲ್ಲದೂ ಕೂಡ ರೈತರಿಗೆ ಕಂಪ್ನಿ ನಡೆಸ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರಿಗೆ ಅದ್ರ ಬಗ್ಗೆ ಅರಿವಿದೆ. ಅದಕ್ಕೆ ಬೇಕಾದಂಥ ಉಪಕರಣಗಳನ್ನು, ಮಿಷಿನ್ಗಳನ್ನು ಅವ್ರು ಖರೀದಿ ಮಾಡಿದ್ದಾರೆ, ಅದು ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ಅಂದರೆ ತಾವು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು, ಮನಸ್ಸು ಮಾಡಿದ್ರೆ ರೈತರು ಕಂಪ್ನಿನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು. ಡೆಫಿನೆಟ್ಲಿ ಡೆಫಿನೆಟ್ಲಿ. ಈಗ ಒಂದು ಕ್ವಿಂಟಾಲಿಗೆ, ಮುಂಚೆ ಅವರು ಮಧ್ಯವರ್ತಿಗಳಿಗೆ ಕೊಟ್ಟಾಗ ಅವರಿಗೆ ಲಾಭ ಅನ್ನಿಸ್ತಿಲ್ಲ, ಇವತ್ತು ಒಂದು ಕ್ವಿಂಟಾಲಿಗೆ ಮೆಕ್ಕೆಜೋಳ ಅಂದರೆ 2,500 ರೂಪಾಯಿ ಹೈಯೆಸ್ಟ್ ರೇಟ್ ಸಿಗುತ್ತೆ. ಹೋದ ವರ್ಷ 2,800 ಸೇಲ್ ಆಗಿದೆ. ಆದರೆ ಒಂದು ಕ್ವಿಂಟಾಲಿಗೆ 50 ರೂಪಾಯಿಂದ 100 ರೂಪಾಯಿ ಜಾಸ್ತಿ ಸಿಗುತ್ತೆ ಅಂದರೆ ಅದು ಭಾಳ ಅಲ್ವಾ, ಅದು ಒಳ್ಳೆ ರೇಟು ಅಂತ. ಸರಿ ಸುಮಾರು ತಮಗೊಂದು 10 ವರ್ಷದ ಅನುಭವ ಇದೆ ರೈತ ಉತ್ಪಾದಕ ಕಂಪನಿಗಳನ್ನು ರಚನೆ ಮಾಡಿ ನಿರ್ವಹಣೆ ಮಾಡಿಸಿ ಅಲ್ವಾ? ಹೇಳಿ, ನಿಮ್ಮ ಅನುಭವದಲ್ಲಿ ಈ ತರಹದ ಇನ್ನೂ ಒಂದಷ್ಟು ಉದಾಹರಣೆಗಳಿದ್ರೆ. ಈ ವರ್ಷ ನನಗೆ ಕಳೆದ ವರ್ಷ ವಹಿವಾಟಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ರೈತ ಉತ್ಪಾದಕರ ಕಂಪನಿಗಳು ಡಿವಿಡೆಂಡ್ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಹೌದಾ? ಸುಮಾರು 6 ಕಂಪನಿಗಳು ಮೊದಲನೇ ಸಾರಿಗೆ ಅವರಿಗೆ ಡಿವಿಡೆಂಡ್ ಕೊಟ್ಟಿದೆ ರೈತರಿಂದ, ಷೇರ್ದಾರರಿಗೆ. ಷೇರ್ದಾರರಿಗೆ ಓಹೋ, ಏನು ಬಿಸ್ನೆಸ್ ಮಾಡಿದ್ರು ಅವರು? ಅದರಲ್ಲಿ ಒಂದು 2-3 ಉದಾಹರಣೆ ಕೊಡ್ತೀನಿ. ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಶಿರಾಳಕೊಪ್ಪದಲ್ಲಿ ಉಡುತಡೆ ರೈತ ಉತ್ಪಾದಕರ ಕಂಪನಿ ಅಂತ ಒಂದಿದೆ. ಅದು RKVY ಸ್ಕೀಮಲ್ಲಿ ರಾಜ್ಯ ಸರ್ಕಾರದ ಯೋಜನೆ ಅಡಿಯಲ್ಲಿ ಪ್ರಾರಂಭ ಮಾಡಿದ್ದಂಥದ್ದು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಆ ಅಡಿಯಲ್ಲಿ ಪ್ರಾರಂಭ ಮಾಡಿದ್ದು 2019-20. ಅವರು ಈಗ 3ನೇ ವರ್ಷದ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. 3 ವರ್ಷದಲ್ಲಿ ಮೊದಲನೇ ವರ್ಷ ಅವರು 1.2 ಕೋಟಿ ವಹಿವಾಟು ಮಾಡಿದರು. ಎರಡನೇ ವರ್ಷಕ್ಕೆ ಅವರು 14 ಕೋಟಿ ವಹಿವಾಟು ಮಾಡಿದ್ರು. ಏನ್ ನಡೆಸ್ತಾರೆ ಸರ್ ಅವ್ರು, ಏನ್ ಮಾಡ್ತಾರೆ? ಮೂರನೇ ವರ್ಷದ ಹೇಳ್ಬಿಡ್ತೀನಿ. ಮೂರನೇ ವರ್ಷ ಈಗ ಈ ವರ್ಷದಲ್ಲಿ ಹಾರ್ಡ್ಲಿ ಅರ್ಧ ವರ್ಷಕ್ಕೆ ಆಸ್ ಆನ್ ಸೆಪ್ಟೆಂಬರ್ಗೆ ಅವ್ರ ವಹಿವಾಟು 22 ಕೋಟಿ ಆಗಿದೆ. ಮುಖ್ಯವಾಗಿ ಆ ಉಡುತಡಿ ಅಂತ ಹೇಳಿದ್ರೆ ಶಿರಾಳಕೊಪ್ಪ ಹೋಬಳಿ, ಉಡುತಡಿ ಹೋಬಳಿ ಅಂತ ಕರೀತೀವಿ. ಶಿರಾಳಕೊಪ್ಪ ಸುತ್ತಮುತ್ತ 1,000 ಜನ ರೈತರನ್ನು ಸಂಘಟನೆ ಮಾಡಿ ಅಲ್ಲಿಗೆ ಸಣ್ಣ ಫ್ಯಾಕ್ಟ್ರಿ 10-15 ಕಿಲೋಮೀಟರ್ ದೂರ ಅಷ್ಟೆ. ಅಲ್ಲಿ ನಾವು ರೈತ ಉತ್ಪಾದಕ ಕಂಪನಿಗಳ ರಚನೆ ಮಾಡಿದ್ವಿ. 10 ಜನ ಬೋರ್ಡ್ ಆಫ್ ಡೈರೆಕ್ಟರ್ ಸೆಲೆಕ್ಟ್ ಮಾಡಿ ಆ ಸುತ್ತಮುತ್ತ ಇರೋ 4 ಗ್ರಾಮ ಪಂಚಾಯತಿನ ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ವಿ. ಆ ಗ್ರಾಮ ಪಂಚಾಯತಿ ರೈತರನ್ನ ಅಲ್ಲಿ ಒಗ್ಗೂಡಿಸಿದ್ವಿ. ಅಲ್ಲಿ ಮುಖ್ಯವಾಗಿ ಭತ್ತ ಮತ್ತು ಜೋಳವನ್ನು ಹೆಚ್ಚಾಗಿ ಬೆಳೀತಾರೆ. ಮೆಕ್ಕೆಜೋಳವನ್ನು ಹೆಚ್ಚಾಗಿ ಬೆಳೀತಾರೆ. ಅವರಿಗೆ ಇನ್ಪುಟ್ಸ್ ಅವಶ್ಯಕತೆ ಇತ್ತು. ಮೊದಲನೇದಾಗಿ ಗೊಬ್ಬರ, ಬೀಜ, ಔಷಧಿಯ ಅವಶ್ಯಕತೆ ತುಂಬ ಇತ್ತು. ಅದನ್ನು ಅವರಿಗೆ ಲೈಸೆನ್ಸ್ ಕೊಡಿಸಿ ಅದನ್ನು ಅವರು ಖರೀದಿ ಮಾಡಿ ರೈತರಿಗೆ ಸರಬರಾಜು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದರ ಶೇಖರಣೆ ಮಾಡಲಿಕ್ಕೆ ಶಿರಾಳಕೊಪ್ಪ ಎ ಪಿ ಎಂ ಸಿ ಹಾರ್ಡಲ್ಲಿ ಒಂದು ದೊಡ್ಡ ಗೋಡನ್ನೇ, ಮೊದಲನೇ ವರ್ಷ ಒಂದು ಗೋಡನ್ ತೊಗೊಂಡ್ರು, ಈಗ ಮೂರನೇ ವರ್ಷಕ್ಕೆ ಇನ್ನೊಂದು ಗೋಡನ್ ತೊಗೊಂಡಿದ್ದಾರೆ. ಮುಖ್ಯವಾಗಿ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಎರಡೂ ಗೊಬ್ಬರಗಳನ್ನು, ಸಾವಯವ ಪದಾರ್ಥ ಗೊಬ್ಬರಗಳನ್ನು ಕೂಡ ಮಾರಾಟ ಮಾಡಿದ್ರು. ಇನ್ಪುಟ್ ಬಿಸ್ನೆಸ್ನ ಪ್ರಾರಂಭ ಮಾಡಿದರು. ಹೋದ ವರ್ಷನೇ ನಾವು ಆಲ್ರೆಡಿ ಕೆ ಎಮ್ ಎಫ್ ಜೊತೆ ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತ ಉತ್ಪಾದಕರ ಕಂಪನಿಗಳ ಎಲ್ಲರನ್ನೂ ಕೂಡ ನಾನು ಕೆ ಎಮ್ ಎಫ್ ಜೊತೆ ಒಂದು ಸಂಪರ್ಕ ಮಾಡಿದ್ದೆ. 2018 ಇಸವಿಯಲ್ಲೇ ನನಗೆ ನಬಾರ್ಡಿಂದ ಪ್ರಾರಂಭ ಆದಂಥ ಆರೋಗ್ಯಪ ರೈತ ಉತ್ಪಾದಕರ ಕಂಪ್ನಿ ಅಂತ, ಅದರ ಕಂಪ್ನಿ ಮುಖಾಂತರ ಎನ್ ಸಿ ಡಿ ಎಫ್ ಮುಖಾಂತರ ಆನ್ಲೈನಲ್ಲಿ ಎಫ್ ಪಿ ಒಗಳಿಗೆ ಬಿಡ್ ಮಾಡಲಿಕ್ಕೆ ಅವಕಾಶ ಮಾಡಿಸ್ಕೊಟ್ಟಿದ್ದು ಮೊದಲ ಪ್ರಯತ್ನ ಅದು. ಮತ್ತು ಅವಾಗ ಅವ್ರ ಹತ್ರ ರೈತ ಉತ್ಪಾದಕ ಕಂಪ್ನಿಗಳಲ್ಲಿ ಬಂಡವಾಳ ಇರ್ತಿರಲಿಲ್ಲ. ಇ ಎಮ್ ಡಿ ಕಟ್ಟಬೇಕಿತ್ತು, 1,00,000 ರೂಪಾಯಿ ಇ ಎಮ್ ಡಿ ಕಟ್ಟಬೇಕಿತ್ತು. ಆವಾಗಲೇ ನಾವು ಕೆ ಎಮ್ ಎಫ್ ಎಮ್ ಡಿ ಅವ್ರ ಜೊತೆ, ಅವರ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ, ಶಿವಮೊಗ್ಗದಲ್ಲಿ ಸಭೆ ಮಾಡಿ, ದಾವಣಗೆರೆಯಲ್ಲಿ ಸಭೆ ಮಾಡಿ, ಬೆಂಗಳೂರಲ್ಲಿ ಸಭೆ ಮಾಡಿ ಇ ಎಮ್ ಡಿಯಿಂದ ಎಕ್ಸೆಂಪ್ಷನ್ ಕೊಡಿಸಿದ್ದು. ಮತ್ತು ಸಪ್ರೇಟಾಗಿ ನೀವು ರೈತ ಉತ್ಪಾದಕರ ಕಂಪ್ನಿಗೆ ಒಂದು ಬಿಡ್ ಮಾಡಬೇಕಂತ, ಅವರಿಗೆ ಒಂದು ಅವಕಾಶ. ಸ್ಟಾರ್ಟ್ ವಿತ್ 500 ಮೆಟ್ರಿಕ್ ಟನ್, ಆಮೇಲೆ 1,000, 2,000, 50,000, 5,000, 10,000 ಮೆಟ್ರಿಕ್ ಟನ್ ಬಿಡ್ಡನ್ನು ರೈತ ಉತ್ಪಾದಕ ಕಂಪ್ನಿಗಳು ಕಾಂಪೀಟ್ ಮಾಡ್ತಾರೆ ನೋಡಿ. ಇದು ರೈತ ಉತ್ಪಾದಕ ಕಂಪ್ನಿಗಳಿಂದ ಸಾಧನೆ ಆಗಿರೋಂಥದ್ದು. ಇದು ಒಂದು ಉದಾಹರಣೆ. ಬೇರೆ ಉದಾಹರಣೆ ಇದಾದ ನಂತರ ಇನ್ನೊಂದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಂದರೆ ಅಡಿಕೆ, ಅಡಿಕೆನ ಅತಿ ಹೆಚ್ಚು ಬೆಳೀತಾರೆ. ಅಡಿಕೆ ಕಮರ್ಷಿಯಲ್ ಕ್ರಾಪ್, ಅದನ್ನು ಕೂಡ ಅಡಿಕೆ ಈಗ ಏನಾಗಿದೆ, ಮಧ್ಯವರ್ತಿಗಳು ಸುಮಾರು ಜನ ಅಲ್ಲಿ ಒಳ್ಳೆ ಅಡಿಕೆ ಶಿವಮೊಗ್ಗದಲ್ಲಿ ಅಡಿಕೆ ಈಗ ಏನಾಗ್ಬಿಟ್ಟಿದೆ, ಈ ವರ್ಷದ ಅನುಭವ ಏನು ಮಾಡ್ತಾರೆ, ಶಿವಮೊಗ್ಗದ ಅಡಿಕೆ ಇಡೀ ದಕ್ಷಿಣ ಭಾರತದಲ್ಲಿ ಒಳ್ಳೆಯ ಗುಣಮಟ್ಟದ ಅಡಿಕೆ. ಈಗ ಸರ್ಕಾರ ಹೇಳ್ತಾ ಇದೆ ಅದನ್ನು ತಿಂದರೆ ಕ್ಯಾನ್ಸರ್ ಬರುತ್ತೆ, ಇದು ಬರುತ್ತೆ, ಆ ಥರದ್ದೆಲ್ಲ ಹೇಳ್ತಾರೆ. ಅದಲ್ಲ, ತಪ್ಪದು, ಆ್ಯಕ್ಚುಲಿ ತಪ್ಪದು. ನಮಗೆ ಒಳ್ಳೆ ಗುಣಮಟ್ಟದ ಔಷಧಿ ಗುಣಗಳಿರ್ತಕ್ಕಂಥ ಅಡಿಕೆ ಅದು. ಆ ಥರ ಅಡಿಕೆಯನ್ನು ನಾವು ಒಂದು ಸಂಸ್ಥೆಗೆ, ಸುಪಾರಿ ತಯಾರು ಮಾಡೋಂಥ ಸಂಸ್ಥೆ ನೋಯ್ಡಾ, ಅಲ್ಲಿ ಒಂದು ಒಳ್ಳೆಯ ಸಂಸ್ಥೆನ ಸುಪಾರಿನ ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅದು ಸುಪಾರಿನ, ಅಂಥ ಒಂದು ಸಂಸ್ಥೆಗೆ ನಾವು ಸಂಪರ್ಕ ಮಾಡಿದ್ವಿ. ಅವರಿಗೆ ನಾವು ಈ ರೈತ ಉತ್ಪಾದಕ ಕಂಪ್ನಿನ ಸಂಪರ್ಕ ಮಾಡಿ ಕಳೆದ ವರ್ಷ ಅವರು 5 ಕೋಟಿಯಷ್ಟು ಅಡಿಕೆಯನ್ನು ನೇರವಾಗಿ ಆ ಕಂಪ್ನಿಗೆ ಸರಬರಾಜು ಮಾಡೋಕ್ಕೆ ಸಾಧ್ಯ ಆಗಿದೆ. ಅದು ಎಷ್ಟು ಶಕ್ತಿ ಅಂತ ಹೇಳಿದ್ರೆ, ಒಂದು ಲೋಡ್ ಅಡಿಕೆ ಕಳಿಸ್ಬೇಕು ಉತ್ತರ ಭಾರತಕ್ಕೆ ಅಂತ ಹೇಳಿದ್ರೆ 1.5 ಕೋಟಿ ರೂಪಾಯಿ ಬೇಕು ಒಂದು ಲೋಡ್ ಕಳಿಸ್ಲಿಕ್ಕೆ. ನಾವು ರೈತ ಉತ್ಪಾದಕ ಕಂಪ್ನಿಗೆ ಅವ್ರದ್ದು ಷೇರು ಬಂಡವಾಳನೇ 1,50,000 ಇತ್ತು, ಅದ್ರ ಜೊತೆಗೆ 50,000 ನ್ಯಾಪ್ ಕಿಸಾನಿಂದ ಸಾಲ ಕೊಡಿಸಿದ್ವಿ. 1 ಕೋಟಿ ರೂಪಾಯಿ ಬಂಡವಾಳ ಇಟ್ಕೊಂಡ್ರು, ಇನ್ನು 50,00,000 ಸಾಲವಾಗಿ ಅಡಿಕೆಯನ್ನು ಖರೀದಿ ಮಾಡಿಕೊಂಡ್ರು. ಮೊದಲನೇದು 1 ಲೋಡ್ ಕಳಿಸಿದ್ರು, ಅವ್ರಿಗೆ ಅಭ್ಯಾಸ ಆಯಿತು. ಈ ಕಳೆದ ವರ್ಷ 3 ಲೋಡ್ ಕಳಿಸಿದ್ರೆ, ಈ ವರ್ಷ 6 ಲೋಡ್ ಕಳಿಸೋಕ್ಕೆ ಪ್ರಯತ್ನ ಮಾಡ್ಕೊತಾ ಇದ್ದಾರೆ. ಇದು ಒಂದು ಸಾಧನೆ. ಓಕೆ, ಮತ್ತೆ ಬೇರೆ ಇನ್ನೇನಾದ್ರು ಇದೆಯಾ ಇದಕ್ಕೆ ಸಂಬಂಧಪಟ್ಟಂಗೆ? ಮತ್ತೆ ನನಗೆ ತುಂಬ ಖುಷಿ ಆಗೋದು ಅಂತ ಹೇಳಿದ್ರೆ, ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ತಾ ಇದೀವಿ ರೈತ ಉತ್ಪಾದಕ ಕಂಪ್ನಿಗಳ ಬೆಳವಣಿಗೆಯನ್ನು. ನಮಗೆ ಒಂದು ರೈತ ಉತ್ಪಾದಕ ಕಂಪ್ನಿ, ನಮ್ಮ ಸಂಸ್ಥೆ ಮಾಡಿದ್ದು 20 ರೈತ ಉತ್ಪಾದಕ ಕಂಪ್ನಿ ಅಷ್ಟೇ ಅಂತಲ್ಲ, ಶಿವಮೊಗ್ಗದಲ್ಲಿ ಬೇರೆ ಬೇರೆ ನಮ್ಮಂಥ ಚೈತನ್ಯ ಅಂತ ಸಂಸ್ಥೆಗಳು, ಬೇರೆ ಬೇರೆ ಸಂಸ್ಥೆಯವರು ರೈತ ಉತ್ಪಾದಕ ಕಂಪ್ನಿಗಳನ್ನು ಮಾಡಿದ್ದಾರೆ. ಸುಮಾರು 45 ರೈತ ಉತ್ಪಾದಕ ಕಂಪ್ನಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಂದಣಿ ಆಗಿದೆ. ಅವ್ರನ್ನೆಲ್ಲ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಅದಕ್ಕೆ ನಾವು ಕನ್ಸಾರ್ಟಿಯಂ ಅಂದರೆ ಒಕ್ಕೂಟದ ವ್ಯವಸ್ಥೆಯನ್ನು ತರ್ತಾ ಇದ್ವಿ. ನಾವೇನೇ ಕೆಲಸ ಮಾಡಿದ್ರು, ಏನೇ ಅವ್ರಿಗೆ ಮಾರ್ಗದರ್ಶನ ಮಾಡೋವಂಥದ್ದು, ತರಬೇತಿ ಕೊಡೋವಂಥದ್ದು ಏನೇ ಆದ್ರೂ ಕೂಡ ಅವ್ರನ್ನೆಲ್ಲ ಒಟ್ಟಿಗೆ ತೊಗೊಂಡೋಗೋವಂಥದ್ದು. ಮುಖ್ಯವಾಗಿ ಅದರಿಂದ ನಾನು ಒಂದು ಲಾಸ್ಟ್ 3 ಇಯರ್ಸಿಂದ ಡಾಟಾ ಕಲೆಕ್ಟ್ ಮಾಡಿದೆ. ಈಗ 45 ರೈತ ಉತ್ಪಾದಕ ಕಂಪ್ನಿಯಲ್ಲಿ ಮೀನುಗಾರಿಕೆ ರೈತ ಉತ್ಪಾದಕ ಕಂಪ್ನಿಗಳು ಈಗ ಇನ್ನು ಪ್ರಾರಂಭ ಆಗಿದೆ. ಅದರಲ್ಲಿ 6 ರೈತ ಉತ್ಪಾದಕ ಕಂಪ್ನಿ ಹೋದ ವರ್ಷ ನೋಂದಣಿಯಾಗಿದೆ. ಉಳಿದಂಥ 36-38 ರೈತ ಉತ್ಪಾದಕ ಕಂಪ್ನಿ ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ದಾರೆ. 38 ರೈತ ಉತ್ಪಾದಕ ಕಂಪ್ನಿಗಳು ಸೇರಿ ಸುಮಾರು 30,000 ಜನ ರೈತರಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. 30,000 ಜನ ರೈತರು 3,58,00,000 ರೂಪಾಯಿ ಷೇರು ಬಂಡವಾಳ ಇಟ್ಕೊಂಡಿದ್ದಾರೆ. ಆ ಹಣದಿಂದ 2022-23 ಇಸವಿಯಲ್ಲಿ ಅವರು 15 ಕೋಟಿ ಬಿಸ್ನೆಸ್ ಮಾಡಿದರು, 20,00,000 ಮಾತ್ರ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಆಯಿತು. 2023-24 ಇಸವಿಗೆ ಅವರು 32 ಕೋಟಿ, ಅಂದರೆ ಒಂದೇ ವರ್ಷಕ್ಕೆ ಅವ್ರದ್ದು ಬಿಸ್ನೆಸ್ಸು ಡಬಲ್ ಆಯಿತು. ಲಾಭನೂ ಕೂಡ ಡಬಲ್ ಆಯಿತು, ಲಾಭನೂ ಕೂಡ 3 ಜಾಸ್ತಿ ಆಯಿತು. ಅಂದರೆ 74,00,000 ಎಲ್ಲ ಖರ್ಚುಗಳನ್ನು ಕಳೆದು ನೆಟ್ ಪ್ರಾಫಿಟ್ ಅಂತ ಏನು ಕರಿತೀವಿ, 74 ಲಕ್ಷ ಲಾಭವನ್ನು ಅವರು ತೋರಿಸಿದ್ದಾರೆ. ಅದರಲ್ಲಿ ಡಿವಿಡೆಂಡ್ ಕೊಟ್ಟಿದ್ದು ಇದೆ. ಈ ವರ್ಷ ನಾನು ಸೆಪ್ಟೆಂಬರ್ವರೆಗೂ ಅವ್ರದ್ದು ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಇದು ಅಂದಾಜು ಒಂದು 90% ಅಕ್ಯುರಸಿ ಇರ್ಬೋದು. ಈ ವರ್ಷ ಅವರು ಆಲ್ರೆಡಿ 35 ಕೋಟಿ ಬಿಸ್ನೆಸ್ಸನ್ನು ಮಾಡಿದರೆ ಈ ವರ್ಷ ಅವ್ರದ್ದು ವಹಿವಾಟು ಸುಮಾರು 60-70 ಕೋಟಿ ಆಗುತ್ತೆ, ಅಥವಾ 100 ಕೋಟಿಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಇವ ಅರ್ಧ ವರ್ಷಕ್ಕೆ ಅವರು 60 ಲಕ್ಷ ಪ್ರಾಫಿಟನ್ನು ಮಾಡಿದೆ. ಅಂದರೆ ನಾನು ಈ 3 ವರ್ಷದ ಡಾಟಾವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ವರ್ಷ 100ರಷ್ಟು ಪ್ರಗತಿ ಎಫ್ ಪಿ ಒಗಳಲ್ಲಿ ಟರ್ನ್ ಓವರ್ ಆಗ್ತಾ ಇದೆ, ಲಾಭನೂ ಕೂಡ ಅಷ್ಟೇ ಆಗ್ತಾ ಇದೆ. ಇದು ತುಂಬ ಸಕಾರಾತ್ಮಕವಾದಂತಹ ಅಂಶ ಅಲ್ವಾ? ನಾನು ಶಿವಮೊಗ್ಗ ಜಿಲ್ಲೆ ಡಾಟಾವನ್ನು ಇಟ್ಕೊಂಡು ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಎಫ್ ಪಿ ಒ ಬೆಳವಣಿಗೆ ಹೇಗೆ ಆಗುತ್ತೆ, ಆಗ್ತಾ ಇದೆ, ಇದಕ್ಕೆ ಹೇಗೆ ರೈತರು ಕನೆಕ್ಟ್ ಆಗ್ತಾರೆ, ಆಗ್ತಾ ಇದ್ದಾರೆ ಅನ್ನೋದು, ಇದು ಒಂದು ನೀವು ಹೇಳ್ದಂಗೆ ಉತ್ತಮ ಬೆಳವಣಿಗೆ ಕೂಡ. ಭದ್ರೀಶ್ ಅವರೇ, ಈಗ ತುಂಬ ಸೂಕ್ಷ್ಮವಾಗಿ ತಾವು ರೈತ ಉತ್ಪಾದಕ ಸಂಸ್ಥೆಗಳನ್ನು ಗಮನಿಸ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಲಾಭದಾಯಕವಾಗಿ ನಡೆಸೋದು ಹೇಗೆ ಅಂತೀರಿ? ಒಂದು ರೈತ ಉತ್ಪಾದಕರ ಸಂಸ್ಥೆಯನ್ನು ಲಾಭದಾಯಕವಾಗಿ ತೊಗೊಂಡೋಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಅದರಲ್ಲಿ ಆಡಳಿತ ಮಂಡಳಿ ಅಂತ ಏನಿರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ ನಾವು ಕನಿಷ್ಠ 10 ಜನ ಅಂತ ಹೇಳ್ತೀವಿ, ಒಂದರಲ್ಲಿ 10-15 ಜನ ಇರ್ತಾರೆ. ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರು ಇದರ ವ್ಯವಹಾರದ್ದು ಜ್ಞಾನ ಒಂದು ಸ್ವಲ್ಪ ಗೊತ್ತಿರಬೇಕು, ಮತ್ತು ಅವ್ರದ್ದು ಡೆಡಿಕೇಶನ್ ಇರಬೇಕಂತ, ಅವರು ಇದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು, ಮತ್ತು ಪ್ರಾಮಾಣಿಕತೆ ಇರಬೇಕು ಅಂತ ಅವರಲ್ಲಿ, ಅದು ಒಂದು. ಎರಡನೇದು, ಅವ್ರ ಜೊತೆಗೆ ನಮಗೆ ಕೆಲಸ ಮಾಡಲಿಕ್ಕೆ ಬೇಕಾಗಿರೋಂಥದ್ದು ಸಿ ಇ ಒ ಅಂತ ಕರಿತೀವಿ, ಅಲ್ಲಿ ಕೆಲಸ ಮಾಡೋ ಅಂಥ ಸಿ ಇ ಒ, ಅವರು ಒಳ್ಳೆ ಗ್ರ್ಯಾಜುಯೇಟೆಡ್ ಆಗಿ ಅವರು ಮತ್ತು ಈ ಸಂಸ್ಥೆಯನ್ನು ಒಳ್ಳೆ ಎತ್ತರಕ್ಕೆ ತೊಗೊಂಡೋಗುವಂಥ ಗುರಿಯನ್ನು ಹೊಂದಿರಬೇಕು. ಮತ್ತು ಅವ್ರಿಗೆ ಓದಿದ್ದು ಕೂಡ, ಅವರು ವಿದ್ಯಾಭ್ಯಾಸಕ್ಕೆ ಬಂದರೆ ಈಗ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಅಥವಾ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಅವರು ಇದ್ದರೆ ತುಂಬ ಒಳ್ಳೆಯದು, ಅಥವಾ ನಾವು ಎಮ್ ಬಿ ಎ ಆದವರು ಸ್ಥಳೀಯವಾಗಿದ್ದರೆ ಇನ್ನೂ ಒಳ್ಳೆಯದು. ಅಂಥವರು ಒಂದು ತಂಡ ಇದ್ದರೆ ಮೊದಲನೇದಾಗಿ ಅವರು ಒಂದು, ನಾವು ಆಲ್ರೆಡಿ ಅವರಿಗೆ ಪ್ರಾರಂಭದಲ್ಲಿ ನಾವೇನು ಆರ್ ಐ ಅಂತ ರಿಸೋರ್ಸ್ ಇನ್ಸ್ಟಿಟ್ಯೂಷನ್ ಅಂತ ನಾವೇನು ಕರಿತೀವಿ, ಅವರಿಗೆಲ್ಲ ಡಾಟಾ ಕೊಟ್ಟಿರ್ತೀವಿ, ಇಲ್ಲೇನು ಸಪ್ಲೈಸ್ ಇದೆ, ಏನು ಬೇಡಿಕೆ ಇದೆ, ಏನು ಮಾಡಿದ್ರೆ ಚೆನ್ನಾಗುತ್ತೆ ಅಂತ ಒಂದು ಬಿಸ್ನೆಸ್ ಪ್ಲಾನ್ ಕೊಟ್ಟಿರ್ತೀವಿ. ಅದ್ರ ಪ್ರಕಾರ ಅವರು ಮುಂದಕ್ಕೆ ತೊಗೊಂಡೋದ್ರೆ ಒಂದು ರೈತ ಉತ್ಪಾದಕ ಕಂಪ್ನಿಯನ್ನು ಮುನ್ನಡೆಸಕ್ಕೆ ಸಾಧ್ಯ ಆಗುತ್ತೆ. ಒಂದು ಒಳ್ಳೆ ಅಂದರೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಹೇಳೋದಾದರೆ, ಒಂದು ರೈತ ಉತ್ಪಾದಕರ ಕಂಪ್ನಿ 1,000 ಜನ ಇದ್ದಾರೆ ಷೇರ್ದಾರ್, 1,000 ಜನ ಇದ್ದಾರೆ ಅಂತ ಹೇಳಿದ್ರೆ ನಾವೀಗ ಎಲ್ಲ 1,000 ಜನನೂ ಇದರಲ್ಲಿ ವ್ಯವಹಾರ ಮಾಡಲ್ಲ, ಒಂದು 500 ಜನ ವ್ಯವಹಾರ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅಂದಾಜು. ತುಂಬ ಸಿಂಪಲ್ ಕ್ಯಾಲ್ಕುಲೇಷನ್ ಇದು. 500 ಜನ ರೈತರು ಕನಿಷ್ಠ ಅಲ್ಲಿ 50,000 ರೂಪಾಯಿ ಇನ್ಪುಟ್ ಖರೀದಿ ಮಾಡ್ತಾರೆ ವರ್ಷಕ್ಕೆ, ಕನಿಷ್ಠ ಅದು 1,00,000 ಮಾಡ್ತಾರೆ ಏನೋ ಮಾಡ್ತಾರೆ. 500 ಜನ ಇಂಟು 50,000 ರೂಪಾಯಿ ಅಂತ ಲೆಕ್ಕ ಹಾಕಿದರೆ 2.5 ಕೋಟಿ ರೂಪಾಯಿ ವಹಿವಾಟಾಯಿತು. 2.5 ಕೋಟಿ ವಹಿವಾಟಲ್ಲಿ ಎಲ್ಲ ಖರ್ಚನ್ನು ಕಳೆದು, ಗೊಬ್ಬರ ಮಾರಾಟದಲ್ಲಿ ಅಷ್ಟೊಂದು ಲಾಭ ಇರೋದಿಲ್ಲ, ಔಷಧಿಯಲ್ಲಿ ಒಂದು ಸ್ವಲ್ಪ ಇರುತ್ತೆ, ಬೀಜದಲ್ಲಿ ಒಂದು ಸ್ವಲ್ಪ ಇರುತ್ತೆ, ಆವರೇಜ್ 10% ಲಾಭ ಅಂತ ಹೇಳಿದ್ರೆ 25 ಲಕ್ಷ ಲಾಭ ಆಯಿತು. ಇದು ಶಕ್ತಿ ರೈತ ಉತ್ಪಾದಕ ಕಂಪ್ನಿ ಅಲ್ಲ, ಅದೇ ದೊಡ್ಡ ಆರೋಪ ಇರೋದು ರೈತ ಉತ್ಪಾದಕ ಕಂಪನಿಗಳ ಮೇಲೆ. ಅಂದರೆ ಎಲ್ಲ ರೈತ ಉತ್ಪಾದಕ ಕಂಪನಿಗಳು ಇವತ್ತು ಇನ್ಪುಟ್ ಬಿಸ್ನೆಸ್ ಅಷ್ಟೇ ಮಾಡ್ತಾ ಇದ್ದಾವೆ. ಆದರೆ ಆರಂಭದಲ್ಲಿ ತಾವು ಹೇಳಿದ ಹಾಗೆ ರೈತರು ಬೆಳೆದಂತಹ ಉತ್ಪನ್ನಗಳ ಔಟ್ಪುಟ್ ಏನಿದೆಯಲ್ಲ ಅದನ್ನು ಮಾರೋದ್ರಲ್ಲಿ ಅವು ಸೋಲ್ತಾ ಇದ್ದಾವೆ ಅಂತ. ಇಲ್ಲ, ಅದಕ್ಕೆ ನೀವು ಹೇಳ್ದಂಗೆ ಅವರು ಒಂದೇ ಸರಿ ಆಗಲ್ಲ. ಯಾವುದೇ ಒಂದು ಬಿಸ್ನೆಸ್ಸನ್ನು ಒಂದು ಇದು ವ್ಯವಹಾರ ಮಾಡಬೇಕಾದ್ರೆ ನಮಗೆ ಬಂಡವಾಳ ಬೇಕು ಮುಖ್ಯವಾಗಿ. ನಾವು ಅದರಲ್ಲಿ ಬಂಡವಾಳ ಯಾವ ರೀತಿ ವ್ಯವಹಾರ ಮಾಡ್ತೀವಿ, ಸಣ್ಣದೊಂದು ನಾವು ಒಂದು ಪೆಟ್ಟಿ ಅಂಗಡಿ ಮಾಡ್ತೀವಿ ಅಂದರೆ ಎಷ್ಟೋ ಬಂಡವಾಳ, ಒಂದು 50,000 ಲಕ್ಷ ಎಲ್ಲ ಬಂಡವಾಳ ಬೇಕಾಗುತ್ತೆ. ನಾವೊಂದು ಅಗ್ರಿಕಲ್ಚರ್ ಕಮಾಡಿಟಿ ಉದ್ದೇಶ ಇಟ್ಕೊಂಡು ನಾವೊಂದು ಅದರದ್ದು ಔಟ್ಪುಟ್ಟನ್ನು ವ್ಯಾಲ್ಯೂಡೇಷನ್ ಮಾಡ್ತೀವಿ, ಅದನ್ನು ಉತ್ಪಾದಗಳನ್ನು ಮಾರಾಟ ಮಾಡ್ತೀವಿ ಅಂದರೆ ಅದಕ್ಕೆ ಬೇಕಾಗಿರೋಂಥದ್ದು ಮೊದಲನೇದಾಗಿ ಬಂಡವಾಳ. ಈ ಒಂದು 1,000 ಜನ ರೈತರಿದ್ದಾರೆ, 1,000 ರೂಪಾಯಿ ಹಾಕಿರ್ತಾರೆ, 10 ಲಕ್ಷ ರೂಪಾಯಿ. ಸರ್ಕಾರ ಕೆಲವೊಂದು ಯೋಜನೆಗಳಲ್ಲಿ 10 ಲಕ್ಷ 5 ಲಕ್ಷ ಈ ಥರ ಅವ್ರದ್ದು ಸಹಾಯಧನ ಇದೆ, ಅದು ಸೇರಿದರೆ ಅವರಿಗೆ ಒಂದು 20-25 ಲಕ್ಷ ಇರುತ್ತೆ. 25 ಲಕ್ಷದ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಅನೇಕ ಈ ಬ್ಯಾಂಕ್ಗಳು ಕೂಡ ಮುಂದೆ ಬಂದಿದೆ, ಅನೇಕ ಆರ್ಥಿಕ ಸಹಾಯ ಮಾಡೋಂಥ ಸಂಸ್ಥೆಗಳು ಕೂಡ ಇದೆ. ಅವ್ರನ್ನ ಜೊತೆಗೆ ಇಟ್ಕೊಂಡು ಈಗ ಮುಂದಕ್ಕೆ ಹೋಗ್ತಾ ಇದೆ. ಅದೊಂದು ಅವರಿಗೆ ಬಂಡವಾಳದ ಒಂದು ಕೊರತೆ. ಎರಡನೇದು ಇನ್ಫ್ರಾಸ್ಟ್ರಕ್ಚರ್. ಅವರಿಗೆ ಈಗ ಒಂದು ಯಾವುದೋ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಜಾಗ ಬೇಕು ಮುಖ್ಯವಾಗಿ. ಈಗ ಜಾಗಗಳನ್ನು ಕೊಂಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ, ಅದು ಒಂದು ದೊಡ್ಡ ಚಾಲೆಂಜ್. ಎರಡನೇದು ಅದಕ್ಕೆ ಬೇಕಾದಂಥ ಗೋಡನ್ಸು ಅಥವಾ ಅವು ತುಂಬ ಚಾಲೆಂಜಿಂಗ್. ಅವನ್ನ ಮಾಡಿಕೊಂಡ್ರೆ ಅದು ಹಂತ ಹಂತವಾಗಿ ಈಗ ಅವ್ರ ಯೋಚನೆಗಳು ಪ್ರಾರಂಭ ಆಗಿದೆ. ಮೊದಲನೇದಾಗಿ ಬರೀ ಇನ್ಪುಟನ್ನು ಯಾಕೆ ಮಾಡ್ತಿದ್ರು, ಇಷ್ಟೊಂದು ವರ್ಷ ಬಂದು ಈ ಕಾನ್ಸೆಪ್ಟ್ ಆಯಿತು 10 ವರ್ಷದಿಂದ ಅದನ್ನೇ ಯಾಕೆ ಮಾಡ್ತಿದ್ದಾರೆ ಅಂತಂದರೆ, ಫಸ್ಟ್ ಈಗ ರೈತರಿಗೆ ಕನೆಕ್ಟ್ ಆಗೋಕ್ಕೆ ಅದು ಬೇಕು, ರೈತರನ್ನ ಸಂಪರ್ಕ ಮಾಡೋಕ್ಕೆ, ರೈತರು ಓನರ್ಶಿಪ್ ತೊಗೊಳ್ಳಿಕ್ಕೆ. ರೈತರಿಗೆ ಏನು ಬರಬೇಕು ಅಂತ ಹೇಳಿದ್ರೆ ಇದು ನಂದು ಕಂಪ್ನಿ, ನಾನು ಬಂಡವಾಳ ಹಾಕಿದ್ರಿ, ನಾನು ಒನ್ ಆಫ್ ದ ಪಾರ್ಟ್ನರ್ ಎಂಬ ಒಂದು ಮನೋಭಾವನೆ ಅದಕ್ಕೆ ಅವ್ರಿಗೆ ಬರಬೇಕು. ಅದಕ್ಕೋಸ್ಕರ ಅವ್ರು ಇನ್ಪುಟ್ ಬಿಸ್ನೆಸ್ಸನ್ನು ಮೊದಲು ಸ್ಟಾರ್ಟ್ ಮಾಡ್ತಾರೆ. ಅನಂತರ ಹೇಳ್ದಂಗೆ ನಾವು ಫಸ್ಟ್ ಕಮಾಡಿಟೀಸನ್ನು ಮಾರ್ಕೆಟ್ ಲಿಂಕೇಜ್ ಮಾಡೋದಂಗೆ ಕಲ್ತ್ಕೊಂಡಿದ್ವಿ. ಮುಖ್ಯವಾಗಿ ರೈತರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಮೆಕ್ಕೆಜೋಳ, ಮೆಕ್ಕೆಜೋಳ ಬೆಳೆದ್ರೆ ಅದರಿಂದ ಏನು ತಯಾರು ಮಾಡ್ತಾರೆ, ಅದು ಎಲ್ಲಿಗೆ ಹೋಗುತ್ತೆ, ಅದರಿಂದ ಏನೇನು ಉತ್ಪನ್ನ ಮಾಡ್ಬೋದು ಎಂಬ ಮಾಹಿತಿ ತುಂಬ ಜನ ರೈತರಿಗಿಲ್ಲ. ಅಡಿಕೆ ಅಂತ ಹೇಳಿದ್ರೆ ಬರೀ ಸುಪಾರಿ ಅಷ್ಟೇ ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ಏನಕ್ಕೆ ಮಾಡ್ತಾರೆ ಎಂಬ ಒಂದು ಮಾಹಿತಿ ಇಲ್ಲ. ಯಾವುದೋ ಉತ್ಪನ್ನ ಅದು ಫಸ್ಟು ರೈತರಿಗೆ ಗೊತ್ತಾದರೆ ಯಾವ ಉತ್ಪನ್ನವನ್ನು ಯಾವ ಗುಣಮಟ್ಟ ಉತ್ಪನ್ನ ಯಾವ ಪದಾರ್ಥ ತಯಾರು ಮಾಡೋಕ್ಕೆ ಉಪಯೋಗಿಸ್ಕೊಂತಾರೆ ಅಂತ ಗೊತ್ತಾದರೆ ರೈತರು ಕೂಡ ಅದೇ ಕ್ವಾಲಿಟಿಯ ಅದೇ ಗುಣಮಟ್ಟದ ಉತ್ಪನ್ನಗಳಂತ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ರೈತ ಉತ್ಪಾದಕ ಕಂಪನಿಗಳಿಂದ ಸಾಧ್ಯ ಆಗತ್ತೆ. ಅಂದರೆ ತಾವು ಹೇಳೋದು ಬಂಡವಾಳ ಮತ್ತು ಇನ್ಫ್ರಾಸ್ಟ್ರಕ್ಚರ್, ಹೌದು, ಈ ಎರಡನ್ನ ಅಭಿವೃದ್ಧಿ ಮಾಡೋದಕ್ಕೆ ಅವರು ಆರಂಭದಲ್ಲಿ ಇನ್ಪುಟ್ ಬಿಸ್ನೆಸ್ ಮಾಡಬೇಕು. ಹೌದು ಅಲ್ವಾ? ಅಂದ್ರೆ ರೈತರನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಈಗ ಔಟ್ಪುಟ್ ಬಿಸ್ನೆಸ್ ಆಗಾರ ಅವ್ರು ಯಾವಾಗಲೇ ಶುರು ಮಾಡಬಹುದು ಅಂತ ಅನ್ಸುತ್ತೆ. ಈಗ ಆಲ್ರೆಡಿ ಸುಮಾರು ಈಗ ನಾನು ಹೇಳ್ದಂಗೆ 3-4 ವರ್ಷ ಆಗಿರೋಂಥ ರೈತ ಉತ್ಪಾದಕ ಕಂಪ್ನಿಗಳು ಈಗ ಔಟ್ಪುಟ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಏನು ಮಾಡಿದ್ರು, ಔಟ್ಪುಟ್ ಬಿಸ್ನೆಸ್ ಅನ್ನ ಕಮಾಡಿಟೀಸ್ ಅನ್ನ ಮಾರಾಟ ಮಾಡೋದನ್ನ ಕಲ್ತ್ಕೊಂಡಿದ್ದಾರೆ, ಗೊತ್ತಿದೆ ಈಗ ಮಾರಾಟ ಮಾಡೋದು ಹೇಗೆ ಅಂತ. ಈಗ ಅದರಿಂದ ಉತ್ಪನ್ನ ತಯಾರು ಮಾಡೋದು, ವ್ಯಾಲ್ಯೂ ಅಡಿಷನ್ ಮಾಡೋದ್ರ ಬಗ್ಗೆ ಈಗ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಸರ್ಕಾರದ ಸ್ಕೀಮ್ಗಳೇನಿದ್ದಾವೆ, ರಾಜ್ಯ ಸರ್ಕಾರದ ಸ್ಕೀಮ್ಗಳೇನಿದ್ದಾವೆ, ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ಸಾಕಷ್ಟು ಸ್ಕೀಮ್ಗಳನ್ನು ಕೊಟ್ಟಿದೆ. ಈಗ ರೈತ ಉತ್ಪಾದಕ ಕಂಪ್ನಿಗಳನ್ನು ಬಲವರ್ಧನೆ ಮಾಡಲಿಕ್ಕೆ ಅವರು ಕೂಡ ಸಾಕಷ್ಟು ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಅವ್ರನ್ನೂ ಕೂಡ ಯಾವ್ಯಾವುದು ನಮಗೆ ಸೂಟ್ ಆಗುತ್ತೆ, ಈ ಗೋಡನ್ ಕಟ್ಟಬೇಕು ಅಂದರೆ ಅದಕ್ಕೆ ಜಾಗ ಬೇಕು, ಜಾಗ ಸರ್ಕಾರ ಕೊಡಲ್ಲ, ಜಾಗ ಇವರೇ ತೊಗೋಬೇಕು, ಆ ಜಾಗ ತೊಗೊಳಕ್ಕೆ ಪ್ರಯತ್ನಗಳನ್ನು ಈಗ ಮಾಡ್ತಿದ್ದಾರೆ. ಜಾಗ ತೊಗೊಂಡ್ರೆ ಅದಕ್ಕೆ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕೇಂದ್ರ ಸರ್ಕಾರದಿದೆ, ಅದನ್ನು ಯಾವ ರೀತಿ ಬಳಸ್ಕೊಳೋದು, ಅದರ ಜೊತೆ ಬ್ಯಾಂಕ್ ಜೊತೆ ಸಂಪರ್ಕ. ಬ್ಯಾಂಕ್ ಜೊತೆ ಈಗ FPO ಅಂತ ಹೇಳಿದ್ರೆ ಅವ್ರ ಹತ್ರ ಯಾವುದೂ ಅಸೆಟ್ ಇರಲ್ಲ, ಬ್ಯಾಂಕ್ ಅವರು ಕೂಡ ಮುಂದೆ ಬರ್ತಿರಲಿಲ್ಲ, ಈಗ ಬ್ಯಾಂಕ್ ಅವರು ಕೂಡ ಮುಂದೆ ಬಂದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ತುಂಬ ಖುಷಿ ವಿಷಯ ಹೇಳಂತ ಹೇಳಿದ್ರೆ, ಕಳೆದ ವರ್ಷ 2 ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕು 50 ಲಕ್ಷದವರೆಗೂ ಸಾಲವನ್ನು ಕೊಟ್ಟಿದೆ FPOಗೆ, ಕೊಲಾಟ್ರಲ್ ಫ್ರೀಯಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಈ ವರ್ಷ ಒಂದು ರೈತ ಉತ್ಪಾದಕ ಕಂಪ್ನಿದು 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಇದೆ, ಆಲ್ರೆಡಿ ಪ್ರಪೋಸಲ್ ಕೊಟ್ಟಿದ್ದಾರೆ ನಮಗೆ ಸಾಲ. ಕೊಲಾಟ್ರಲ್ ಫ್ರೀ ಲೋನ್ಸ್ ಮ್ಯಾಕ್ಸಿಮಮ್ ಲಿಮಿಟ್ 2 ಕೋಟಿ ಇದೆ, 2 ಕೋಟಿ ಲಿಮಿಟನ್ನು ತೊಗೊಳ್ಲಿಕ್ಕೆ ಬ್ಯಾಂಕಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದು FPO 1 ಕೋಟಿ ಬಂಡವಾಳನ್ನು ಬ್ಯಾಂಕ್ ಮುಖಾಂತರ ತೊಗೊಳ್ಲಿಕ್ಕೆ ಪ್ರಯತ್ನ, ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿದರೆ ಬ್ಯಾಂಕಲ್ಲೇ ಪ್ರೊಸೀಜರ್ ನಡೀತಾ ಇದೆ, ಈಗ ಆಲ್ರೆಡಿ ಹಾಕ್ತಾ ಇದೆ. ಇದು ಹಂತ ಹಂತವಾಗಿ ಶಕ್ತಿ ಬರ್ತಾ ಇದೆ ರೈತ ಉತ್ಪಾದಕ. ಅಂದರೆ ನಿಮಗೆ ಅನ್ಸುತ್ತಾ ಒಂದು ರೈತ ಉತ್ಪಾದಕ ಕಂಪನಿ ಅದಕ್ಕೆ ಅದನ್ನು ರಚನೆ ಮಾಡಿದಾಗ ಒಂದು ಅವಧಿಯನ್ನು ಹೇಳಿರ್ತಾರೆ ಸರ್ಕಾರ, 2-3 ವರ್ಷದಲ್ಲಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು ಅಂತ. ಅಂದರೆ ಆ ಅವಧಿಯಲ್ಲಿ ಅವರು ಬ್ರೇಕ್ ಇವನ್ನು ರೀಚ್ ಆಗಿ ಕಾಸ್ಟ್ಗೆ ಜಾಸ್ತಿಯಾಗಿ ಆದಾಯವನ್ನು ಸಂಪಾದನೆ ಮಾಡ್ತಾ ಅವರು ತಮ್ಮ ಕಾಲ ಮೇಲೆ ನಿಂತ್ಕೋಬೋದು ಅಂತ. ಮೊದಲನೇ 3 ವರ್ಷ ಅವರು ಸಾಯದೆ ಬದುಕಿರಬೇಕು, ಮುಖ್ಯವಾಗಿ ಸತ್ತೋಗ್ಬಾರ್ದು ಯಾವ ಕಂಪ್ನಿಗಳು. ಅದು 3 ವರ್ಷದಲ್ಲಿ ಅದು ಸಾಧ್ಯ ಆದರೆ 3 ವರ್ಷದಲ್ಲಿ ಅವರು, ಈಗ ಸುಮಾರು ರೈತ ಉತ್ಪಾದಕ ಕಂಪ್ನಿಗಳು ಯಾವುದಕ್ಕೂ ಸಾಕಷ್ಟು ಅಂತೇನಿಲ್ಲ, ಕೆಲವೊಂದು ಯಾಕೋ ಅದು ಕೋಆರ್ಡಿನೇಷನ್ ಇದರಿಂದ ಅವು ಮುಂದಕ್ಕೆ ಹೋಗಕ್ಕೆ ಆಗಿಲ್ಲ. ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಆಡಳಿತ ಮಂಡಳಿ ಸದಸ್ಯರದೇ ಒಂದು ಕೋಆರ್ಡಿನೇಷನ್, ಅವರು ಯಾವುದೋ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿರ್ತಾರೆ, ಆ ಉದ್ದೇಶ ಲೀಡರ್ದಿಲ್ಲ, ಹಾಗಾಗಿ ಅವರ ಒಂದು ಹೊಂದಾಣಿಕೆಯಿಂದ ಸುಮಾರು ರೈತ ಉತ್ಪಾದಕ ಕಂಪ್ನಿ ಮುಂದಕ್ಕೆ ಹೋಗದೇ ಇರ್ಬೋದು. ಬಟ್ ಯಾವಾಗ ಆಡಳಿತ ಮಂಡಳಿ ಸದಸ್ಯರದ್ದು ಹೊಂದಾಣಿಕೆ, CEO ಜೊತೆ ಹೊಂದಾಣಿಕೆ, ಮತ್ತು ಅವ್ರಿಗೆ ಮತ್ತು ಅವರಿಗೆ ಸಪೋರ್ಟ್ ಮಾಡೋ ಅಂತ ಹಾರೈ ಏನು ಇದ್ದಾವೆ ರಿಸೋರ್ಸ್ ಇನ್ಸ್ಟಿಟ್ಯೂಷನ್ ಲೈಕ್ ಚೈತನ್ಯ ಥರ ಏನಿದ್ದಾರೆ, ಅವರು ಅವರಿಗೆ ಉತ್ತಮವಾದ ಬೆಂಬಲ ಮತ್ತು ಅವ್ರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಟ್ಟರೆ 3 ವರ್ಷದಲ್ಲಿ ರೈತ ಉತ್ಪಾದಕ ಕಂಪ್ನಿಯನ್ನು ನಮ್ಮ ಮೇಲೆ ನಾವು ನಿಂತ್ಕೊಳ್ಳಿಕ್ಕೆ, ಇನ್ನು ಮುಂದೆ ನಾವು ಯಾರು ಸಹಕಾರ ಇಲ್ಲದೆ ನಾವು ಮುಂದೆ ಅದನ್ನು ಬೆಳೆಸ್ತೀವಿ ಎಂಬ ಒಂದು ಮನವರಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಪ್ರೂವ್ ಕೂಡ ಆಗಿದೆ. ಅಂದರೆ ಈಗ ರೈತರು ಸಂಘಟಿತರಾಗಲ್ಲ, ರೈತರು ವ್ಯವಹಾರಸ್ಥರಾಗೋಕ್ಕಾಗಲ್ಲ ಅನ್ನೋ ಒಂದು ಏನು ಮಿಥ್ಯ ಇತ್ತಲ್ಲ, ಅದನ್ನು ರೈತ ಉತ್ಪಾದಕ ಸಂಸ್ಥೆಗಳು ಅದು ಸುಳ್ಳು ಅನ್ನೋದನ್ನು ಪ್ರೂವ್ ಮಾಡಿದ್ದಾವೆ. ಯಾಕೆಂದರೆ ರೈತರುಗಳು ಕೂಡ ನಾವು ಬಿಸ್ನೆಸ್ ಮ್ಯಾನ್ ಆಗ್ಬೋದು, ನಾವು ಕಂಪ್ನಿಯನ್ನು ಕಟ್ಟಬಹುದು ಕಾರ್ಪೊರೇಟ್ ಕಂಪ್ನಿಯ ರೀತಿಯಲ್ಲಿ ಅನ್ನೋದನ್ನು ಅನೇಕ ಕಂಪ್ನಿಗಳು ತೋರಿಸಿದ್ದಾವೆ ಅಲ್ವಾ? ಹೌದು. ನಿಮಗೆ ಮುಂದಿನ ಹಾದಿ ಹೇಗಿರಬಹುದು ಅಂತ ಅನಿಸುತ್ತೆ ಇನ್ನೊಂದು 10 ವರ್ಷ? ನನಗೆ ಈಗ ಹೇಗೆ ಕಾಣ್ತಾ ಇದೆ ರೈತ ಉತ್ಪಾದಕ ಕಂಪ್ನಿ, ಈಗ ಅವರಿಗೆ ಈ ಕಂಪ್ನಿ ಕಾಯ್ದೆ, ಅವ್ರ ರೂಲ್ಸು ಮತ್ತು ಅವ್ರ ಕಂಪ್ಲೈನ್ಸು ಅವರಿಗೆಲ್ಲ ಗೊತ್ತಿಲ್ಲ. ಇದೆಲ್ಲ ಅವ್ರು ಯಾವ ರೀತಿ ಕಂಪ್ಲೈನ್ಸ್ ಮಾಡಬೇಕು, ಕಾನೂನಾತ್ಮಕ ಏನು ಗೊತ್ತಿಲ್ಲ. ಅವರು ಬೆಳೆ ಬೆಳೀತಾರೆ, ಎಲ್ಲ ಬಿಳಿ ಚೀಟಿ ವ್ಯವಹಾರ ಮಾಡ್ಕೊಂಡು ಬಂದವರೇ ಇದುವರೆಗೂ. ಒಂದು ಬೆಳೆ ಬೆಳೀತಾರೆ, ಅಲ್ಲಿ ಜಮೀನೆಲ್ಲ ಅಥವಾ APMC ಅಡಿ ತೊಗೊಂಡು ಹೋಗ್ತಾರೆ, ಯಾರಿಗೋ ಕೊಡ್ತಾರೆ, ಅವ್ರೊಂದು ಬಿಳಿ ಚೀಟಿ ಬರ್ಕೊಡ್ತಾರೆ, ಅದು ಇಟ್ಕೊಳ್ತಾರೆ, ಮತ್ತು ವರ್ಷ ಅದೇ ಮಾಡ್ತಿದ್ರು. ಈಗ ಮುಖ್ಯವಾಗಿ ಉದ್ಯಮವನ್ನು ಸ್ಟಾರ್ಟ್ ಮಾಡೋಕ್ಕೆ ಏನೇನೆಲ್ಲ ಮಾಡಬೇಕು, ಕಂಪ್ಲೇನ್ಸ್ ಮುಖ್ಯವಾಗಿ ಎಲ್ಲಿ ಅದನ್ನು ನೋಂದಣಿ ಮಾಡಬೇಕು, ಅದಕ್ಕೆ ಹೇಗೆ ಲೆಕ್ಕಾಚಾರಗಳನ್ನ ಇಡಬೇಕು, ಯಾವ ಸಿಸ್ಟಮಲ್ಲಿ ನಾವು ಲೆಕ್ಕ ಆರ್ಥಿಕ ನಿರ್ವಹಣೆ ಮಾಡಬೇಕು, ಯಾವ ಟೈಮಲ್ಲಿ ನಾವು ಆಡಿಟ್ ಮಾಡಬೇಕು, ಆಡಿಟ್ ಯಾರ ಮುಖಾಂತರ ಆಗಬೇಕು, AGM ಯಾವ ರೀತಿ ಮಾಡಬೇಕು, ಮತ್ತು ಅದಕ್ಕೆ ಬೇಕಾದಂಥ GST. ಇವನ್ನು ರೈತರು ಕೂಡ GST ವ್ಯವಹಾರ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ರೈತರು GST ಕೊಟ್ಟೇ ಗೊತ್ತಿರಲಿಲ್ಲ, ಅವರು GST ಇಲ್ಲ ಕೃಷಿಗೆ ಪದಾರ್ಥಗಳಿಗೆ ಅನ್ನೋ ಒಂದು ಇದಿದೆ. ಈಗ ಅವ್ರ ಉತ್ಪನ್ನ ಮಾರುಕಟ್ಟೆಗೆ ಹೋಗ್ಬೇಕಾದ್ರೆ ಅವ್ರು GST ಬರುತ್ತೆ, ಕೊಂಡ್ಕೋಬೇಕಾದ್ರೆ GST ಬರುತ್ತೆ. ಆ GST ಬಗ್ಗೆ ಅವರಿಗೆ ಇವತ್ತು ಸಾಕಷ್ಟು ಅನುಭವ ಆಗ್ತಿದೆ. ಅದರ ರೈತ ಉತ್ಪಾದಕ ಕಂಪ್ನಿಯಿಂದ ಸಾಧ್ಯ ಆಗಿದೆ. 30,000 ಜನ ರೈತರಲ್ಲಿ ಕನಿಷ್ಠ ಒಂದು 20,000 ಜನ ರೈತ ಉತ್ಪಾದಕ ಕಂಪ್ನಿಗೆ ಕನೆಕ್ಟ್ ಆಗಿದ್ದಾರೆ ಅಂದರೆ 20,000 ಜನ ರೈತರಿಗೆ ಜಿ ಎಸ್ ಟಿ ಬಗ್ಗೆ ಅರಿವು ಬಂದಿದೆ, ಮತ್ತು ಪೇಮೆಂಟ್ ಸಿಸ್ಟಮ್ ಬಗ್ಗೆ ಅರಿವು ಬಂದಿದೆ. ಅದಕ್ಕೆ ನಾವು ಫೈನಾನ್ಷಿಯಲ್ ಲಿಟ್ರಸಿ ಕರಿತೀವಿ, ಡಿಜಿಟಲ್ ಲಿಟ್ರಸಿ ಕರಿತೀವಿ. ಈ ಅನುಸರಣೆ ಕಾನೂನು ಅನುಸರಣೆ ಇದಾವಲ್ಲ, ಅದು ಈ ರೈತ ಉತ್ಪಾದಕ ಕಂಪ್ನಿಯಿಂದ ಆಗಿದೆ, ಎಸ್ ಎಚ್ ಜಿಯಿಂದ ಆಗಿತ್ತು. ಇಷ್ಟೊಂದು ವರ್ಷ ಮಹಿಳಾ ಸ್ವಸಹಾಯ ಗುಂಪುಗಳು ಏನಿತ್ತು ಅವು ಆರ್ಥಿಕ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾವೆ ಅದು ಸಕ್ಸಸ್ ಆಗಿತ್ತು. ಈಗ ರೈತರು ಅದನ್ನು ಈ ಎಫ್ ಪಿ ಒ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ತುಂಬ ಎಫ್ ಪಿ ಒಗಳು ಈಗ ಪೇಟೆಗಳಲ್ಲಿರುವಂತಹ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ ಮಾದರಿಯಲ್ಲಿ ಒಂದಷ್ಟು ಘಟಕಗಳನ್ನು ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾವೆ. ಉದ್ದೇಶ ರೈತನ ಮನೆಗೆ ರೈತ ಒಪ್ಪಿ ಉತ್ಪನ್ನಗಳಲ್ಲದೆ ಬೇರೆ ಬೇರೆ ಉತ್ಪನ್ನಗಳು ಕೂಡ ಬೇಕಾಗಬಹುದು ಅನ್ನೋ ದೃಷ್ಟಿಯಲ್ಲಿ ಪೇಟೆ ಪಟ್ಟಣಗಳಲ್ಲಿರುವಂತಹ ಡಿಪಾರ್ಟ್ಮೆಂಟಲ್ ಸ್ಟೋರ್ ತರಹ ಎಫ್ ಪಿ ಒಗಳೇ ಒಂದು ಮಾಡಿ ಏನೊಂದು 1,000 ಜನ ರೈತರಿದ್ದಾರೆ, ಅಕ್ಕಪಕ್ಕ ಬೇರೆ ಗ್ರಾಹಕರಿಗೂ ಬೇರೆ ಬೇರೆ ಉತ್ಪನ್ನಗಳು, ಈಗ ಸೋಪ್ ಇರ್ಬೋದು, ಡಿಟರ್ಜೆಂಟ್ ಪೌಡ್ರ್ ಇರ್ಬೋದು, ಈ ತರಹದ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಒಂದು ಪ್ರಯತ್ನವೂ ಕೂಡ ನಡೀತಾ ಇದೆ. ಇದು ತಮಗೆ ಮುಂದಿನ ದಿನದಲ್ಲಿ ರೈತ ಉತ್ಪಾದಕ ಕಂಪನಿಗಳ ಭವಿಷ್ಯಕ್ಕೆ ಒಳ್ಳೆಯದು ಅಂತ ಅನಿಸುತ್ತಾ? ನಿಜವಾಗಲೂ ಇದು ಒಂದು ಒಳ್ಳೆ ಪರಿಕಲ್ಪನೆ. ನಾನು ಇದನ್ನು ತರಬೇತಿ ಮಾಡಬೇಕಾದ್ರೆ ಅವ್ರ ಸ್ಟ್ರೆಂತ್ ಬಗ್ಗೆ ಹೇಳ್ತಾ ಇದ್ದೆ, ನಿಮ್ಗೆ ಎಷ್ಟು ಸ್ಟ್ರೆಂತ್ ಇದೆ, ನೀವು ಅವ್ರಿಗೊಂದು ಎಕ್ಸಾಂಪಲ್ ಕೊಡ್ತಿದ್ದೆ ನಾನು. 1,000 ಜನ ಇದ್ದೀರಪ್ಪ ನೀವು ರೈತರ ಕುಟುಂಬಗಳು, ನೀವು ಬರೀ ಪಟ್ಟಣದ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಹಳ್ಳಿಯಲ್ಲಿ ರೈತರು ಅಂದರೆ ಹಳ್ಳಿಯಲ್ಲೇ ಜಾಸ್ತಿ ಜನ ಮುಕ್ಕಾಲು ಭಾಗ ಹಳ್ಳಿಯಲ್ಲೇ ಇರ್ತಕ್ಕಂಥವ್ರು. ನೀವು ಹಳ್ಳಿ ಜನ ಆದರೆ ಜೀವನ ಮಾಡಬೇಕಲ್ಲ, ಹಳ್ಳಿ ಜನಕ್ಕೂ ಸೋಪ್ ಬೇಕು, ಹಳ್ಳಿ ಜನಕ್ಕೂ ಕಾಫಿ ಪುಡಿಬೇಕು, ಹಳ್ಳಿ ಜನಕ್ಕೂ ಟೀ ಪುಡಿಬೇಕು. ನೀವು ಒಂದು ಕುಟುಂಬಕ್ಕೆ ಆವ್ರೇಜ್ 1,000 ರೂಪಾಯಿ, ನನಗೆ ಈ ಥರ ಗೃಹ ಉಪಯೋಗಿ ವಸ್ತುಗಳು ಬೇಕು ಸಂಬಂಧಪಟ್ಟಂಗೆ 1,000 ರೂಪಾಯಿ ವ್ಯವಹಾರ ನೀವು ಒಂದು ಸಂಸ್ಥೆ ಮಾಡಿದ್ರೆ, 1,000 ಜನ ಮಾಡಿದ್ರೆ 1,00,000 ರೂಪಾಯಿ ಆಯಿತು. 1,00,000 ರೂಪಾಯಿ ವಹಿವಾಟು ಆಟೋಮೆಟಿಕ್ಕಾಗಿ ನಡೆದೋಗ್ಬಿಡುತ್ತೆ ನಿಮ್ಮದು. ಅದು ಸ್ಟ್ರೆಂತ್, ಒಂದು ಗ್ರೂಪ್ ಇದೆಯಲ್ಲ ಅದಕ್ಕೆ ಸ್ಟ್ರೆಂತ್. ಅದನ್ನು ನಾನು ಪ್ರತಿಯೊಂದು ಎಪ್ ಪಿ ಹೋಗಿ ಅದನ್ನು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ನಿಮಗೆ ಪ್ರತಿದಿನ ಉಪಯೋಗ ಆಗುವಂಥ ವಸ್ತುಗಳನ್ನು ನೀವು ಎಪ್ ಪಿ ಒ ಮುಖಾಂತರ ವ್ಯವಹಾರ ಅಂತ ಹೇಳಿದ್ರೆ ಬಲ್ಕ್ ಸರ್. ನಾವು ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಸೇಲ್ ಆವಾಗಲೇ ಲಾಭ ಮಾಡೋಕ್ಕಾಗದು. ಬಿಸ್ನೆಸ್ಗಳೆಲ್ಲ ಮಾಡೋದಾಗೆಂದರೆ ವಾಲ್ಯೂಮ್ ನೋಡ್ತಾರೆ. ನಾನು ಟೀ ಪುಡಿಯನ್ನು ಎಷ್ಟು ಕ್ವಿಂಟಲ್ ತರಿಸ್ಕೊಂಡೆ ಅಂತ, ಕೆಜಿಯಲ್ಲ ಈ ನಾವು ಮಾತಾಡಬೇಕು, ಕ್ವಿಂಟಲ್ ಲೆಕ್ಕದಲ್ಲಿ ಇಷ್ಟು ಕ್ವಿಂಟಲ್ ಟೀ ಪುಡಿನ ತರಿಸ್ಕೊತೀನಿ ಒಂದು. ಅದು ಯಾಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಈ ಥರದ್ದು ಯಾಕೆ ಮಾಡೋಕ್ಕಾಗತ್ತೆ, ಮುಂದಕ್ಕೆ ಭವಿಷ್ಯ ಇದೆ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಒಳ್ಳೆ ಬ್ರ್ಯಾಂಡೆಡ್ ಕಂಪನಿ ಟೀ ಪುಡಿ, ನಾವು ಅದನ್ನು ಇವ್ರದ್ದು ರೈತ ಉತ್ಪಾದಕ ಕಂಪ್ನಿ ಕೂಡ ರಿಜಿಸ್ಟರ್ಡ್ ಕಂಪನಿ, ಅದನ್ನು ತಯಾರು ಮಾಡೋ ಅಂಥದ್ದು ರಿಜಿಸ್ಟರ್ಡ್ ಕಂಪನಿ, ಈ ಕಂಪ್ನಿ ಜೊತೆ ವ್ಯವಹಾರ ಮಾಡಿ ನನಗೆ ಇವತ್ತು ಈ ತಿಂಗಳು 1 ಕ್ವಿಂಟಲ್ ಈ ವಸ್ತು ಬೇಕು, ಟೀ ಪುಡಿ ಬೇಕು, 1 ಕ್ವಿಂಟಲ್ 10 ಕ್ವಿಂಟಲ್ ಬೆಲ್ಲ ಬೇಕು, ಈ ಥರದನ್ನು ನಾವು 1 ಕ್ವಿಂಟಲ್ ಈರುಳ್ಳಿ ಬೇಕು ಅಂತ ಒಂದು ಹಾದ ತರಿಸ್ಕೊಂಡ್ರೆ ಇವರೇ ಹಂಚ್ಕೊಂಡ್ರೆ ಲಾಭ ಅಲ್ಲೇ ಬರುತ್ತೆ, ಬಿಸ್ನೆಸ್ ಅಲ್ಲೇ ಆಗುತ್ತೆ. ರೈತ ಉತ್ಪಾದಕ ಕಂಪನಿಗಳ ನಡುವಿನ ಒಂದು ಸಂಪರ್ಕ, ಇವತ್ತು ನೀವೊಂದು 25 ಮಾಡಿದ್ದೀರಿ, ಬಾಗಲಕೋಟೆಯಲ್ಲಿ ಇನ್ಯಾರೋ 25 ಮಾಡ್ತಾರೆ, ಗುಲ್ಬರ್ಗಾದಲ್ಲಿ ಇನ್ಯಾರೋ ಮಾಡ್ತಾರೆ, ಮಂಡ್ಯದಲ್ಲಿ ಒಂದು 25 ಮಾಡ್ತಾರೆ, ಹೀಗೆ ಕರ್ನಾಟಕದಲ್ಲಿ ಒಂದು 500 ಎಫ್ ಪಿ ಒ ಇದೆ ಅಂತಾದರೆ, ಈ ರೈತ ಉತ್ಪಾದಕ ಕಂಪನಿಗಳ ನೆಟ್ವರ್ಕಿಂಗ್ ಬಗ್ಗೆ ಯಾರಾದರೂ ಆಲೋಚನೆ ಮಾಡ್ತಿದ್ದಾರಾ? ಅಂದರೆ ಕಂಪನಿ ಟು ಕಂಪನಿ ಬಿಸ್ನೆಸ್, ಎಫ್ ಪಿ ಒಗಳದ್ದೇ ಬಿಸ್ನೆಸ್ಸು. ಸರ್, ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ, ವೋಕಲ್ ಫಾರ್ ಲೋಕಲ್ ಕಾನ್ಸೆಪ್ಟ್. ಹೌದು, ಸರ್ಕಾರ ಹೇಳ್ತಿದೆ ನೀವು ಸ್ಥಳೀಯವಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ಳಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ ಅಂತ. ಅದಕ್ಕೆ ಎಷ್ಟು ಅವಕಾಶ ಇದೆ ಅಂದರೆ ಯಾರೇ ಅದನ್ನು ಕೂಡ ನಾವು ಚರ್ಚೆ ಮಾಡಿ ಸಂಪರ್ಕ ಮಾಡಿ ಯಾರೇ ಒಂದು ಹಂತಕ್ಕೆ ತಂದಿದ್ದೀವಿ ಕೂಡ. ನಾನೇನು ಮಾಡ್ತಾ ಇದ್ದೀನಿ, ಶಿವಮೊಗ್ಗ ಜಿಲ್ಲೆ ಒಳಗಡೆ ಎಫ್ ಪಿ ಒ ನಡುವೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ. ಅದಕ್ಕೆ ನಮಗೆ ನಬಾರ್ಡ್ ಕೂಡ ಒಂದು ಸಹಾಯ ಮಾಡಿದೆ, ಅವರೊಂದು ವೆಹಿಕಲ್ ಕೂಡ ನಮಗೆ ಕೊಟ್ಟಿದ್ದಾರೆ ಒಂದು ಎಫ್ ಪಿ ಒಗೆ, ಅದನ್ನು ಮುಂದೆ ಇಟ್ಕೊಂಡು ಅದು ಪ್ರಯತ್ನ ಮಾಡ್ತಿದ್ದೀವಿ. ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಫಸ್ಟು ನಮ್ಮ ರಾಜ್ಯದೇ ತೊಗೊಂಡ್ರೆ, ನಮ್ಮ ಶಿವಮೊಗ್ಗದಲ್ಲಿ ಈರುಳ್ಳಿ ಬೆಳೆಯಲ್ಲ, ಪಕ್ಕದಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೀತಾರೆ. ನಮ್ಮ ಶಿವಮೊಗ್ಗದಲ್ಲಿ ತರಕಾರಿಗಳನ್ನು ಬೆಳೆಯುವಂಥ ಏರಿಯಾ ಅಷ್ಟಿಲ್ಲ, ಕೋಲಾರದಲ್ಲಿ ತರಕಾರಿ ಬೆಳೀತಾರೆ, ತೊಗರಿ ಬೆಳೆಯನ್ನು ವಿಜಯಪುರದಲ್ಲಿ ಬೆಳೀತಾರೆ, ಮಂಡ್ಯದಲ್ಲಿ ಬೆಲ್ಲವನ್ನು ಬೆಳೀತಾರೆ. ಬೆಲ್ಲ ಆಲ್ರೆಡಿ ಒಂದು ಮಂಡ್ಯ ಜಿಲ್ಲೆ ನಮ್ಮ ಮಂಡ್ಯ ಎಫ್ ಪಿ ಒ ಒಳ್ಳೆ ಜಾಗರಿಯನ್ನು ಮಾಡಿ ಮಾರ್ಕೆಟಿಂಗ್ ಬಿಟ್ಟಿದೆ. ಈ ಥರ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಲಿಕ್ವಿಡ್ ಜಾಗರಿ ಮಾಡ್ತಿದೆ, ಇನ್ನೊಂದು ಎಫ್ ಪಿ ಒ ಅಡಕೆ ಪೌಡ್ರನ್ನು ತಯಾರು ಮಾಡಿದೆ. ಈ ಥರದ್ದು ವಸ್ತುಗಳನ್ನು ಎಫ್ ಪಿ ಒ ಮುಖಾಂತರ ಬಿಸ್ನೆಸ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇದು ನಾವು ಆಲ್ರೆಡಿ ಚಿಂತನೆ ಪ್ರಾರಂಭ ಮಾಡಿದ್ದೀವಿ. ಇದು ಒಂದು ಒಳ್ಳೆ ಮಾದರಿ, ನಮ್ಮ ಎಫ್ ಪಿ ಒ ಮಾದರಿ ಮಾಡಬೇಕಾದ್ರೆ ಇದನ್ನು ಹೇಳಿದೆ. ಇದು ಫಸ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೀಬೇಕು, ನಮ್ಮ ರಾಜ್ಯದೊಳಗೆ ನಡೀಬೇಕು, ಅನಂತರ ಹೊರ ರಾಜ್ಯಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಈಗ ಕಾಶ್ಮೀರದಲ್ಲಿ ಆಪಲ್ ಬೆಳೀತಾರೆ ಅಂತ ಹೇಳಿದ್ರೆ, ನಾವಿಲ್ಲಿ ತೆಂಗಿನಕಾಯಿ ಬೆಳಿತೀವಿ, ಅಲ್ಲಿ ತೆಂಗು ಬೆಳೆಯಲ್ಲ, ತೆಂಗನ್ನು ಅಲ್ಲಿ ಕಳಿಸಿ ಆಪಲ್ ತರಿಸ್ಕೊಳಕ್ಕೆ ಸಾಧ್ಯ ಇದೆ. ಅಂದರೆ ಈ ತರಹದ ಪ್ರಯತ್ನ ಇಡೀ ದೇಶಾದ್ಯಂತ ನಡಿಬೇಕು ಅಲ್ವೇ? ತಾವೊಂದು ಒಳ್ಳೆ ಉದಾಹರಣೆ ಹೇಳಿದ್ರೆ, ಈಗ ಕಾಶ್ಮೀರದಲ್ಲಿ ಸೇಬನ್ನು ಬೆಳೆಯುವಂಥ ರೈತ ಉತ್ಪಾದಕ ಕಂಪನಿ ಮಂಡ್ಯದಲ್ಲಿರೋ ಬೆಲ್ಲ ಉತ್ಪಾದಕ ಕಂಪನಿಯ ಜೊತೆ ಪರಸ್ಪರ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಳುವಂತ ಆಗಬೇಕು ಅಲ್ವೇ? ಹೌದು. ಆಗ ನಿಜವಾಗ್ಲೂ ದೇಶ ಒಂದು ಸುಸ್ಥಿರ ಹಾದಿಯತ್ತ ಮರಳುತ್ತೆ. ಈಗ ತಮಗೇನನ್ಸುತ್ತೆ, ಈಗ ರೈತ ಉತ್ಪಾದಕ ಕಂಪನಿಗಳ ರಚನೆಯಲ್ಲಿ ಅದರ ನಿರ್ವಹಣೆಯಲ್ಲಿ ತರಬೇತಿ ನೀಡುವಂಥ ಸಂಸ್ಥೆ ಪಾತ್ರ ಏನಿರ್ಬೋದು ಅಂತ ಅನ್ಸುತ್ತೆ? ಈಗ ಏನು ನಮ್ಮ ಸರ್ಕಾರ ಒಂದು ಮಾದರಿ ಮಾಡಿದೆ, ರೈತ ಉತ್ಪಾದಕ ಕಂಪನಿ ಅಂದರೆ ಇದು ಹೊಸ ಮಾದರಿ, ಜನ ರೈತರಿಗೆ ಅದರ ಬಗ್ಗೆ ಅರಿವಿಲ್ಲ, ಅದನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಮಾರ್ಗದರ್ಶಕ ಸಂಸ್ಥೆಗಳಂತ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಮುನ್ನಡೆಸೋಕ್ಕೆ ಹೇಳಿದ್ದಾರೆ. ಅದು ಒಂದು ಒಳ್ಳೆಯ ಇದು ಕಾನ್ಸೆಪ್ಟು. ಬಟ್ ಅದರಲ್ಲಿ ನಮ್ಮ ಏನು ಸಂಪನ್ಮೂಲ ಸಂಸ್ಥೆಗಳು ಅಥವಾ ಮಾರ್ಗದರ್ಶಕ ಸಂಸ್ಥೆಗಳಂತ ಏನಿದೆ ಅದ್ರ ಜವಾಬ್ದಾರಿ ತುಂಬ ಇರುತ್ತೆ. ಅವರು ಮುಖ್ಯವಾಗಿ ಈ ರೈತರನ್ನ ಸಂಘಟನೆ ಮಾಡೋದು, ಇದರದ ಮುಂದಿನ ಹಾದಿಗಳು ಹೇಗೆ, ಇದರದ ಅನುಸರಣೆ ಕಾನೂನು ಅನುಸರಣೆ ಏನು ಬೇಕಾಗತ್ತೆ, ಮತ್ತು ಯಾವ್ಯಾವ ಕಾನೂನು ಪರವಾನಿಗಳು ಬೇಕಾಗತ್ತೆ, ಇವನ್ನೆಲ್ಲವನ್ನು ಕೂಡ ಅವರಿಗೆ ತುಂಬ ಒಂದು ಅದು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಮುಗಿಯೋದಲ್ಲ. ನಾವೀಗ ಅದನ್ನು 5 ವರ್ಷದವರೆಗೆ ನಬಾರ್ಡ್ ಈಗ ಹೊಸ FPO ಪ್ರಮೋಟ್ ಮಾಡೋಕ್ಕೆ 5 ವರ್ಷ ಪೀರಿಯಡ್ ಇಟ್ಕೊಂಡಿದ್ದಾರೆ. 5 ವರ್ಷ 6 ವರ್ಷ ಆಗಲಿ, ಅದನ್ನು ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸವನ್ನು ಸಂಸ್ಥೆಗಳು, ಮಾರ್ಗದರ್ಶಕ ಸಂಸ್ಥೆಗಳು, ನಮ್ಮ ಚೈತನ್ಯ ಇರ್ಬೋದು, ಈ ಜಿಲ್ಲೆಯಲ್ಲಿ ಮಂಡ್ಯಕ್ಕೆ ಬಂದರೆ ವಿಕಾಸನ ಸಂಸ್ಥೆ ಕೆಲಸ ಮಾಡುತ್ತೆ, ಮೈಸೂರಲ್ಲಿ ಇನ್ನೊಂದು ಸಂಸ್ಥೆ ಕೆಲಸ ಮಾಡುತ್ತೆ, ಈ ಥರ ಎಲ್ಲ ಸಂಸ್ಥೆಗಳು ಅದರ ಪಾತ್ರ ತುಂಬ ಅತಿ ಮುಖ್ಯ ಆಗಿದೆ. ಅವರು ಅವ್ರ ಜೊತೆ ಇರಲೇಬೇಕು. ರೈತ ಉತ್ಪಾದಕ ಸಂಸ್ಥೆಗಳು ರೈತರ ಸಬಲೀಕರಣ ಮತ್ತು ವ್ಯವಸಾಯದ ಒಂದು ಏನು ವ್ಯವಸಾಯ ಮಾಡಿ ಆದಾಯವನ್ನು ಸಂಪಾದನೆ ಮಾಡೋಕ್ಕಾಗಲ್ಲ ಅನ್ನೋವಂತಹ ಒಂದು ಭಾವನೆ ಏನಿತ್ತಲ್ಲ ಅದನ್ನು ಹೋಗಲಾಡಿಸುವಂತಹ ರೈತರದ್ದೇ ಒಂದು ಸಂಘಟನೆ ಅಂತ ಸರ್ಕಾರದ ಆಶಯ. ಅಂದರೆ ಬಹುಶಃ ರೈತರ ಅನೇಕ ಸಮಸ್ಯೆಗಳಿಗೆ ರೈತ ಉತ್ಪಾದಕ ಸಂಸ್ಥೆಗಳು ಪರಿಹಾರ ಅನ್ನೋವಂಥ ಒಂದು ಭಾವನೆ ಇದೆ. ತಮಗೇನನ್ಸುತ್ತೆ ಸರ್? ಒಂದು ರೈತ ಕೃಷಿಯನ್ನು ಮಾಡಲಿಕ್ಕೆ ಈಗ ಕೃಷಿ ಮಾಡೋ ವ್ಯವಸ್ಥೆನೂ ಕೂಡ ಬದಲಾಗ್ತದೆ. ಕೃಷಿ ಮಾಡೋಕ್ಕೀಗ ಲೇಬರ್ ಸಮಸ್ಯೆ ಇದೆ, ನಮಗೆ ಕಾರ್ಮಿಕ ಕೃಷಿ ಮಾಡೋಕ್ಕೆ ಯಾರು ಕಾರ್ಮಿಕರು ಅಷ್ಟು ಹೆಚ್ಚಾಗಿ ಸಿಗ್ತಾ ಇಲ್ಲ. ಲೇಬರ್ದೇ ಕಂಪ್ನಿ ಆಗ್ತಾ ಇದೆ, ಲೇಬರ್ದೇ ಕಂಪ್ನಿ ಬರ್ತಾ ಇದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಒಂದು ಯೋಚನೆ, ಇದಕ್ಕೆ ಟೆಕ್ನಾಲಜಿನೂ ಕೂಡ ರೈತ ಉತ್ಪಾದಕ ಕಂಪ್ನಿಗಳು ಈಗ ಸಂಘಟನೆ ಆಗಿದ್ದಾರೆ, ಒಂದು ಕಡೆ ಸೇರಿಕೊಂಡು ಅವರಿಗೆ ಒಂದು ಸ್ವಲ್ಪ ತಂತ್ರಜ್ಞಾನ. ನಮ್ಮ ದೇಶದಲ್ಲಿ ಈಗ ಅಗ್ರಿಟೆಕ್ ಸಂಬಂಧಪಟ್ಟಂಗೆ ಕೃಷಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಸ್ಟಾರ್ಟಪ್ಗಳು ಬಂದಿದೆ. ಅದರಲ್ಲಿ ನಾವು ಕೂಡ ಒಂದು ಸ್ಟಾರ್ಟಪ್ ಜೊತೆ ಈಗ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಹೇಗೆ ಅಂತ ಹೇಳಿದ್ರೆ ಕೃಷಿಯನ್ನು ಜೋಡಣೆ ಮಾಡಬೇಕು. ಕೃಷಿಗೆ ಏನು ಬೇಕು? ಮುಖ್ಯವಾಗಿ ಭೂಮಿ ಬೇಕು, ಆ ಭೂಮಿ ಮಾಡೋಕ್ಕೆ ಕಾರ್ಮಿಕ ಬೇಕು, ಸ್ಕಿಲ್ಡ್ ವರ್ಕರ್ ಬೇಕು, ಮಿಷಿನ್ಸ್ ಬೇಕು. ಮಿಷಿನ್ಸ್ ಆದಮೇಲೆ ಅದನ್ನು ಬಳಕೆ ಮಾಡೋದು ಹೇಗೆ, ಅದು ಅವೈಲೇಬಿಲಿಟಿ ಬೇಕು, ಇವನ್ನ ಕನೆಕ್ಟ್ ಮಾಡೋದು, ಅದಕ್ಕೆ ಅವ್ರನ್ನ ಜೋಡಣೆ ಮಾಡೋಕ್ಕೆ, ಅವ್ರ ಕೆಲಸವನ್ನು ಈಸಿ ಮಾಡೋಕ್ಕೆ. ಕೃಷಿಯನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಯಾರು ಗುಂಡಿ ತೆಗೆದ್ರೆ ಯಾರು ಗುಂಡಿ ಶಕ್ತಿನೂ ಇಲ್ಲ ಈಗಿನ ಕಾರ್ಮಿಕರಲ್ಲಿ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಸಣ್ಣ ಸಣ್ಣ ಮಿಷಿನ್ಗಳು ಬಂದಿದೆ. ಅದನ್ನು ರೈತ ಉತ್ಪಾದಕ ಕಂಪ್ನಿಗೆ ಬಂದು, ಈಗ 1 ಎಕರೆನೂ ಹೋಗಿ ಒಂದು ಗುಂಡಿ ತೆಗೆ ಮಿಷಿನ್ ತಂದು ಇಟ್ಕೊಳಕ್ಕಾಗತ್ತಾ? ನಿಜ. 1 ಎಕ್ಟೇರನ್ನು ಟ್ರ್ಯಾಕ್ಟರ್ ತಂದು ಉಳುಮೆ ಮಾಡೋಕ್ಕಾಗತ್ತಾ? ಅದು ಈಗ FPO ಮುಖಾಂತರ ಅದನ್ನು ಒಂದು ಸಂಪರ್ಕ ಮಾಡಿ ಮುಂದಕ್ಕೆ ತೊಗೊಂಡು ಹೋದರೆ ಒಂದು ಅವರು ಉತ್ಪಾದನೆ ಮಾಡೋಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಕರೆಕ್ಟ್, ಮತ್ತು ಇನ್ಪುಟ್ಸ್ ಕರೆಕ್ಟ್ ಟೈಮ್ ಸಿಗಬೇಕು. ನಾವೇನು ಮಾಡ್ತಾ ಇದ್ದೀವಿ ಈಗ, ಇನ್ಪುಟ್ಸನ್ನು ಕೂಡ ನೇರವಾಗಿ, ಈಗ FPOಗಳು ನೇರವಾಗಿ ತುಂಬ ಅತಿ ಕಡಿಮೆ ಯಾರು ತಯಾರು ಮಾಡ್ತಾರೆ ಅವ್ರಿಗೆ ತರಿಸ್ಕೊತಿಲ್ಲ. ಈಗ ಅದನ್ನು ನಾವು ಪ್ರಯತ್ನ ಮಾಡ್ತಿದ್ದೀವಿ. FPO ಅಂತ ಹೇಳಿದ್ರೆ ಉತ್ಪಾದಕರು ಬಳಕೆದಾರರು ಎರಡು ಕಡೆಯಿಂದ. ಇನ್ಪುಟ್ಸ್ ಅಂತ ಬಂದರೆ ಯಾರು ಇನ್ಪುಟ್ ಸಂಬಂಧಪಟ್ಟ ಉತ್ಪಾದನೆ ಮಾಡ್ತಾರೋ ಅವ್ರ ಜೊತೆ ಕನೆಕ್ಟ್ ಆಗಬೇಕು. ಇವರು ಉತ್ಪಾದನೆ ಮಾಡಿದ ಉತ್ಪನ್ನಗಳನ್ನು ಯಾರು ಬಳಕೆ ಮಾಡ್ತಾರೋ ಅವ್ರ ಜೊತೆ ಕನೆಕ್ಟ್ ಆಗಬೇಕು. ಅದೆರಡೂ ಕಡೆಯೇ ಈಗ ಫಸ್ಟ್ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಅವ್ರ ಉತ್ಪನ್ನಗಳನ್ನು ಕೂಡ ನೇರವಾಗಿ ಬಳಕೆದಾರರಿಗೆ ರೀಚ್ ಮಾಡಿಸೋಕ್ಕೆ ಪ್ರಯತ್ನ ಆಗ್ತಿದೆ. ಆದಾಗ ಅವರ ಹತ್ರ ಆಗ್ತಾರೆ. ಅವ್ರ ಮಧ್ಯೆಗೆ 4-5 ಜನ ಮಧ್ಯವರ್ತಿಗಳಿದೆ. 4-5 ಜನ ಮಧ್ಯವರ್ತಿಗಳನ್ನು ಒಂದೇ ಸರಿ ಎಲಿಮಿನೇಟ್ ಮಾಡೋಕ್ಕಾಗಲ್ಲ, ಅದು ತುಂಬ ಕಷ್ಟನೂ ಕೂಡ. ಹಂತ ಹಂತವಾಗಿ 5 ಜನ ಮಧ್ಯವರ್ತಿಗಳಿದ್ದಾರೆ, 5 ಸ್ಟೇಜಲ್ಲಿ ಮಧ್ಯವರ್ತಿಗಳಿದ್ದಾರೆ ಅಂತಂದರೆ ಮೊದಲನೇದು 1-2 ಮಧ್ಯವರ್ತಿ. ಈಗ ಇನ್ಪುಟ್ಸಿಗೆ ಬಂದರೆ ಗೊಬ್ಬರ ಫಸ್ಟು ಡಿಸ್ಟ್ರಿಕ್ಕಿಗೆ ಬರುತ್ತೆ, ಡಿಸ್ಟ್ರಿಕ್ಕಿಂದ ತಾಲೂಕಿಗೆ ಬರುತ್ತೆ, ಹೋಬಳಿ ಬರುತ್ತೆ. ಈಗ ಅದ್ರ ಬದಲು ಡಿಸ್ಟ್ರಿಕ್ಕಿಗಿಂತ ನೇರವಾಗಿ FPO ಬರೋ ಥರ ಆಗಬೇಕು. ಅಲ್ಲಿ ಮಧ್ಯೆ 2 ಮಧ್ಯವರ್ತಿಗಳು ಎಲಿಮಿನೇಟ್ ಆದ. ಅದೇ ಥರ ಉತ್ಪಾದನೆ ಮಾಡಿದಂಥ ಐಟಮ್ಮು ಯಾರೋ ಒಬ್ಬ 3-4 ಜನದಿಂದ ಹೋಗಿ ಯಾವುದೋ ಒಂದು ಗ್ರಾಹಕರಿಗೆ ತಲುಪೋ ಬದಲು ಒಂದು ಒಬ್ಬರ ಮುಖಾಂತರ ಅಥವಾ 2 ಮುಖಾಂತರ ಹೋಗಿ ತಲುಪಿದ್ರೆ ಅದನ್ನು ಸ್ವಲ್ಪ ಅಂತರ ಕಡಿಮೆ ಆಗಿ ಲಾಭ ಜಾಸ್ತಿ ಆಗುತ್ತೆ. ಇದು ಸಹಕಾರಿ ಆಗುತ್ತೆ. ಒಂದು ಒಳ್ಳೆಯ ಆಶಯ ಇಟ್ಕೊಂಡು ರೈತ ಉತ್ಪಾದಕ ಸಂಸ್ಥೆಗಳು ಕೆಲಸ ಮಾಡಲಿ ಅನ್ನೋದು ನಮ್ಮ ವಿಚಾರ ಕೂಡ. ಹೆಚ್ಚಿನ ಮಾಹಿತಿಗೆ ಭದ್ರೀಶ್ ಅವರೇ, ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? ಹೌದು, ಯಾರು ಬೇಕಾದರೂ ಕೂಡ ರೈತ ಉತ್ಪಾದಕ ಕಂಪ್ನಿ ಬಗ್ಗೆ ನನ್ನ ಜೊತೆ ಸಂಪರ್ಕ ಮಾಡ್ಬೋದು. ನನ್ನ ಮೊಬೈಲ್ ಸಂಖ್ಯೆ 9986020755. ಇನ್ನೊಮ್ಮೆ ಹೇಳ್ತೀರಾ? 9986020755. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9986020755. ಒಳ್ಳೆಯದು ಭದ್ರೇಶ್ ಅವರೇ, ಇದುವರೆಗೂ ಲಾಭದಾಯಕವಾಗಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ನಿರ್ವಹಣೆ ಮಾಡೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ಇದೊಂದು ಉತ್ತಮ ಚರ್ಚೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಉತ್ಪಾದಕ ಕಂಪನಿಗಳನ್ನು ಮುನ್ನಡೆಸುವುದು ಹೇಗೆ, ಈ ಕುರಿತು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ಬಿಟಿ ಭದ್ರೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೈತ ಉತ್ಪಾದಕ ಕಂಪನಿ ಹಾಗೂ ಸಾಮಾಜಿಕ ಮಾಧ್ಯಮ ಮತ್ತು ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಸಪ್ನಾ ಎಂಎಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಗುರು.